ಯಾವುದೇ ಒಂದು ಹೊಸ ಪದ್ಧತಿಯಾಗ್ಬೋದು, ಹೊಸತನ ಆಗ್ಬೋದು, ಅದನ್ನು ತಕ್ಷಣ ಅಳವಡಿಕೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಕೃಷಿಕರಾಗ್ಬೋದು, ಸಾಮಾನ್ಯ ಜನರಾಗ್ಬೋದು ಇಷ್ಟಪಡಲ್ಲ. ಅದಕ್ಕೆ ಒಗ್ಗಿಕೊಳ್ಳುವಂಥದ್ದು ಕಠಿಣವಾಗುತ್ತೆ ಅನ್ನುವಂತಹ ಕಾರಣಕ್ಕೆ. ಆದರೆ ಈಗ ಕೃಷಿಯಲ್ಲಿ ನಾವು ಯಂತ್ರಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ಳಬೇಕು, ಅದಕ್ಕೆ ನಾವು ಒಗ್ಗಿಕೊಳ್ಳಬೇಕು. ಇಂತಹ ಒಂದು ಸಣ್ಣ ಸಣ್ಣ ಪ್ರಯತ್ನವನ್ನು ಅಲ್ಲಲ್ಲಿ ಕೆಲವು ಕೃಷಿಕರು ಮಾಡ್ತಾ ಇದ್ದಾರೆ. ಯಾರು ಯಂತ್ರಗಳನ್ನು ಅಳವಡಿಕೆಯನ್ನು ಮಾಡಿಕೊಳ್ತಾರೋ ಅಂಥವರಿಗೆ ಇದು ಕೃಷಿ ಸುಲಭ ಅಂತ ಹೇಳಿ ಅನಿಸುತ್ತೆ. ಯಂತ್ರವನ್ನು ಅಳವಡಿಕೆ ಮಾಡಿಕೊಳ್ಳದೇ ಇರುವಂಥವ್ರಿಗೆ ಕೃಷಿ ಬಹಳ ಕಠಿಣ ಅಂತ ಹೇಳಿ ಅನಿಸುತ್ತೆ. ಹಾಗಾಗಿ ಕೃಷಿಯನ್ನೇ ಅನೇಕರು ಇವತ್ತು ದೂರ್ತಾ ಇರತಕ್ಕಂಥದ್ದು, ಕೃಷಿಯಿಂದ ದೂರಾಗ್ತಾ ಇರುವಂತಹ ಘಟನೆಗಳನ್ನು ನಾವು ಅಲ್ಲಲ್ಲಿ ಕಾಣ್ತೇವೆ. ಈ ಎಲ್ಲ ಅಪರೂಪಗಳ ನಡುವೆ ಸಕಲೇಶಪುರ ತಾಲೂಕು ಹಳ್ಳಿಗದ್ದೆಯ ಪ್ರಗತಿಪರ ಕೃಷಿಕರಾದ HS ಆನಂದಗೌಡ ಅವರು ಸಂಪೂರ್ಣವಾಗಿ ಕೃಷಿಯಲ್ಲಿ ಯಂತ್ರಗಳ ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಯಾವ್ಯಾವ ಕೆಲಸವನ್ನು ಮಾಡಲಿಕ್ಕೆ ಯಂತ್ರಗಳನ್ನು ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ, ಅದರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ನಾವು ತಿಳಿದುಕೊಳ್ಳೋಣ. ನೀವು ಕೂಡ ನೇರವಾಗಿ ಅವರನ್ನು ಸಂಪರ್ಕವನ್ನು ಮಾಡಬಹುದು, ಅವ್ರ ಜೊತೆ ಮಾತನಾಡಬಹುದು. ಅವರು ಹೇಗೆ ಯಂತ್ರಗಳಿಗೆ ಒಗ್ಗಿಕೊಂಡ್ರು, ಯಂತ್ರಗಳನ್ನು ಹೇಗೆ ಅಳವಡಿಕೆ ಮಾಡಿಕೊಂಡ್ರು, ಅದರಿಂದ ಏನು ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ತಿಳಿಬಹುದು. ಇವತ್ತು ಸ್ಟುಡಿಯೋದಲ್ಲಿ ಆನಂದಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಆನಂದಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಹಾಗೂ ಹಾಸನ ಆಕಾಶವಾಣಿಗೆ ಎಲ್ಲ ಕೇಳರಿಗೂ ನನ್ನ ನಮಸ್ಕಾರಗಳು. ನೀವು ಕೂಡ ಕರೆಯನ್ನು ಮಾಡಿ ನೇರವಾಗಿ ಆನಂದಗೌಡ ಅವ್ರ ಜೊತೆಗೆ ಮಾತನಾಡಬಹುದು, ನಾವು ಕೂಡ ಮಾತನಾಡ್ತೇವೆ. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, STD ಕೋಡ್ ಸಂಖ್ಯೆ 08172. ಕರೆಯನ್ನು ಮಾಡಿ ಆನಂದಗೌಡ ಅವರೊಂದಿಗೆ ನೇರವಾಗಿ ಮಾತನಾಡಿ. ಆನಂದಗೌಡ ಅವರೇ, ಹೇಳಿ, ನಿಮ್ಮ ಕೃಷಿಯ ಬದುಕು ಹೇಗೆ ಪ್ರಾರಂಭ ಆಯಿತು? ಕೃಷಿ, ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರು. ನನ್ನ ಊರು ಹಳ್ಳಿಗದ್ದೆ ಅಂತ, ಐಗೂರು ಗ್ರಾಮ, ಸಕಲೇಶಪುರ ತಾಲೂಕಲ್ಲಿದೆ. ಸಕಲೇಶಪುರದಿಂದ ಒಂದು 30 ಕಿಲೋಮೀಟರ್ ದೂರ, ಅಂದರೆ ಹತ್ರ ಕೊಡಗಿಗೂ ನಮ್ಮ ಹಾಸನ ಜಿಲ್ಲೆಗೂ ಬಾರ್ಡ್ರು, ಒಂದು 10 ಕಿಲೋಮೀಟರ್ ಬಾರ್ಡ್ರಲ್ಲಿ ನಮ್ಮ ಗ್ರಾಮ ಬರುತ್ತೆ. ಮೂಲತಃ ನಮ್ಮ ಕುಟುಂಬನೇ ಕೃಷಿ ಕುಟುಂಬದಿಂದ ಬಂದಂಥವರು, ಹಾಗಾಗಿ ನಮಗೂ ಕೃಷಿ ಇಷ್ಟ ಆಗಿ ಕೆಲವು ಕಡೆ ಕೆಲಸಗಳನ್ನೂ ಮಾಡಿದ್ವಿ, ಬಿಟ್ಟು ಕೃಷಿನೇ ನೋಡ್ಕೊಂಡು ಹೋಗ್ತಾ ಇದ್ವಿ. ಏನು ಓದಿದ್ರಿ ತಾವು? ನಾನು ಡಿಪ್ಲೊಮಾ ಅಗ್ರಿಕಲ್ಚರ್ ಮಾಡಿದ್ದೀನಿ. ಅಲ್ಲಿಂದ ಸ್ವಲ್ಪ ದಿನ ಕೃಷಿ ಇಲಾಖೆಯಲ್ಲಿ ಒಂದು 7-8 ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಅನುಭವ ಕೂಡ ಸ್ವಲ್ಪ ಇತ್ತು ಕೃಷಿ ಬಗ್ಗೆ. ಮತ್ತೆ ಕೊನೆಗೆ ನನಗೆ ಕೆಲಸ ಸರಿಯಾಗಲ್ಲ, ನಮ್ಮ ಜಮೀನನ್ನೇ ನಾವು ರೂಢಿಸ್ಕೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ನಾನು ಕೃಷಿಗೆ ಬಂದು ನನ್ನ ತಮ್ಮ ತಂದೆ ತಾಯಿ ಜೊತೆ ಕೃಷಿ ಮಾಡ್ಕೊಂಡಿದ್ದೀನಿ. ಕೃಷಿ ಮಾಡಬೇಕು ಅನ್ನುವಂಥದ್ದು ಮೊದಲಿಂದ ಇತ್ತ? ಹೇಗೆ? ಖಂಡಿತ ಇತ್ತು. ಯಾಕೆಂದರೆ ನಾವು ನೋಡಿರೋದೇ ಕೃಷಿ. ಕೃಷಿ ಬಿಟ್ಟು ನಮಗೆ ಜೀವನ ಇಲ್ಲ. ಹಿಂದೆ ನಮ್ಮ ತಾತನ ಕಾಲದಲ್ಲಿ ಬರೀ ಭತ್ತ ಏಲಕ್ಕಿನ ಬಿಟ್ಟರೆ ಬೇರೆ ಬೆಳೆಗಳೇ ಗೊತ್ತಿರಲಿಲ್ಲ. ಅಲ್ಲಿ ದುಡಿತಾ ಇದ್ರು, ಜಮೀನು ಸಾಕಷ್ಟು ಇದ್ರೂ ಜೀವನ ಅಲ್ಲಿಂದ ಅಲ್ಲಿಗೆ ಸರಿಯಾಗ್ತಾ ಇತ್ತು. ಅವ್ರ ಜೀವನ ಮಾಡೋಕ್ಕಷ್ಟೇ ಸರಿಯಾಗ್ತಾ ಇತ್ತು. ಇವಾಗ ಥರ ಕಮರ್ಷಿಯಲ್ ಆಗಿ ಹಣ ಅದು ಇದು ಏನು ಮಾಡೋಕ್ಕಾಗ್ತಿರಲಿಲ್ಲ. ಸಣ್ಣ ಮನೆ ಕಟ್ಕೊಂಡಿರ್ತಿರೋದು ಕಷ್ಟ ಇತ್ತು ಆ ಕಾಲದಲ್ಲಿ. ಅದನ್ನೇ ಈ ಟೆಕ್ನಾಲಜಿ ಮತ್ತು ಸೈಂಟಿಫಿಕಲ್ ಆಗಿ ಸೈಂಟಿಸ್ಟ್ಗಳು ಇದೆಲ್ಲ ಇದು ಮಾಡ್ಕೊಂಡು ಬಂದಮೇಲೆ ನಾವು ಸ್ವಲ್ಪ ಅದನ್ನ ಅಡಾಪ್ಟ್ ಮಾಡಿಕೊಂಡು ಏನೇನು ಮಾಡ್ಕೊಂಡು ಹೋಗ್ಬೋದು, ಕೃಷಿಯಲ್ಲಿ ಬದಲಾವಣೆಗಳನ್ನ ಯಾವ್ಯಾವ ರೀತಿ ಮಾಡ್ಕೊಂಡು ಹೋಗ್ಬೋದು ಅಂತ ಶುರು ಮಾಡ್ಕೊಂಡು ಬಂದ್ವಿ. ಕೊನೆಗೆ ನಮಗೆ ಲೇಬರ್ದು ಎಫೆಕ್ಟ್ ಕಾಣಿಸ್ತಾ ಬಂತು, ಹಾಗಾಗಿ ನಾವು ಯಂತ್ರಗಳ ಕಡೆ ಸ್ವಲ್ಪ ಮುಖ ಮಾಡಿದ್ವಿ. ಚಿಕ್ಕ ಪ್ರಮಾಣದಲ್ಲಿ ಶುರು ಮಾಡಿಕೊಂಡು ಈಗ ಒಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡ್ತಾ ಇದ್ವಿ. ಎಷ್ಟು ಜಮೀನಿದೆ ಮತ್ತು ಏನೇನು ಬೆಳೆಯನ್ನು ಬೆಳೀತೀರಾ? ನಮಗೆ ಒಟ್ಟು ಒಂದು ನಮ್ಮ ತಂದೆಗೆ ಸೇರಿದ ಒಂದು 15 ಎಕರೆ ಜಮೀನಿದೆ. ಅದರಲ್ಲಿ ನಾನು ಮುಖ್ಯ ಬೆಳೆಯಾಗಿ ಕಾಫಿ ಇದೆ, ಕಾಳುಮೆಣಸಿದೆ, ಒಂದು 2 ಎಕರೆಯಲ್ಲಿ ತಾಳೆ ಬೆಳೆ ಇದೆ, ಆಯಿಲ್ ಫಾರ್ಮ್ ಅಂತ ಹೇಳ್ತಾರೆ, 1 ಎಕರೆಯಲ್ಲಿ ಶ್ರೀಗಂಧ ಇದೆ. ಇನ್ನು ನನ್ನ ಕಾಫಿ ತೋಟದ 8 ಎಕರೆಯಲ್ಲೂ ಅಗರ್ ವುಡ್ ಅಂತ ಇದೆ, ಕಿತ್ತಲೆ ಇದೆ, ಪಪ್ಪಾಯ ಇದೆ, ಸಪೋಟ ಇದೆ, ಮತ್ತು ಅನಾನಸ್ಸು ಸ್ವಲ್ಪ ಪ್ರಮಾಣದಲ್ಲಿ ಅನಾನಸ್ ಬೆಳೀತಿದ್ವಿ. ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಗೇರ್ ಬೀಜಗಳು ನಮ್ಮ ತಾತ ಹಾಕಿದ್ದು ಅದು ಹಾಗೇ ಇದೆ, ಒಂದು 20 ಮರಗಳು ಇದೆ, ಅದು ಸ್ವಲ್ಪ ಚಿಕ್ಕಪುಟ್ಟ ಆದಾಯ ಕೊಡುತ್ತೆ. ಮತ್ತು ಕೋಕಮ್ ಅಂತ ಪುನರ್ಪುಳಿ ಅಂತ ಹೇಳ್ತಾರೆ, ಅದೊಂದು 40 ಮರಗಳು ಇದೆ, ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಕಾಫಿಗೆ ಸ್ವಲ್ಪ ತೊಂದರೆ ಆಗುತ್ತೆ, ಆದರೂ ಅದು ಒಳ್ಳೆಯದು, ಒಳ್ಳೆ ಮೆಡಿಸಿನಲ್ ಪ್ಲಾಂಟ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಸ್ವಲ್ಪ ಅದರಲ್ಲೂ ಹಣ ಕಾಣ್ತೀವಿ. ವರ್ಷದಲ್ಲಿ ಒಂದು 10-25,000 ನೋಡ್ತೀವಿ ಕೆಲವು ವರ್ಷ. ಕೇಳಿದ್ರೆ ನೀವೀಗ ಕರೆಯನ್ನ ಮಾಡಬಹುದು, ಕರೆಯನ್ನ ಮಾಡಿ ನೇರವಾಗಿ ಆನಂದ್ ಗೌಡ ಅವರೊಂದಿಗೆ ಮಾತನಾಡಬಹುದು. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ವಿಷಯ ಕೃಷಿಯಲ್ಲಿ ಯಂತ್ರಗಳ ಅಳವಡಿಕೆಯಲ್ಲಿನ ಅನುಭವಗಳು. ಸಾಕಷ್ಟು ಯಂತ್ರಗಳನ್ನು ಅವರು ಅಳವಡಿಕೆಯನ್ನು ಮಾಡಿಕೊಂಡು ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೃಷಿಯನ್ನ ಬಹಳ ಸುಲಭವನ್ನಾಗಿಯೂ ಕೂಡ ಮಾಡಿಕೊಂಡಿರತಕ್ಕಂಥವ್ರು. ನೀವು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462889, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೇನೆ, 2462589, ಮತ್ತೊಂದು ಸಂಖ್ಯೆ 2452258. ಕರೆಯನ್ನು ಮಾಡಿ ನೀವು ಆನಂದ್ ಗೌಡ ಅವರೊಂದಿಗೆ ಸಂವಾದವನ್ನು ಮಾಡಬಹುದು. ಈ ಕೃಷಿಯಲ್ಲಿ ಯಂತ್ರಗಳ ಬಳಕೆ ಹೇಗೆ ಪ್ರಾರಂಭ ಆಯಿತು ನಿಮ್ಮ ಕೃಷಿ ಬದುಕಿನಲ್ಲಿ? ನಾನು ಮುಂಚೆಯಿಂದ ನಮ್ಮ ತಂದೆ ಕಾಲದಿಂದ ನೋಡ್ತಾ ಇದ್ದೆ, ಎತ್ತುಗಳನ್ನು ಹೂಡಿ ನಾಟಿ ಕೆಲಸಗಳನ್ನ ಶುರು ಮಾಡ್ತಾ ಇದ್ರು. ಅದು ಕೆಲವು ಟೈಮು ಇನ್ ಟೈಮ್ ಕೆಲಸ ಆಗ್ತಿತ್ತು, ಕೆಲವು ಟೈಮ್ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಮುಂಚೆ ಸಾಕಷ್ಟು ಎತ್ತುಗಳಿದ್ದು, ಎತ್ತುಗಳಿದ್ರೆ ಎಲ್ಲರೂ ಗದ್ದೆನೆ, ಮುಖ್ಯ ಬೆಳೆನೆ ಭತ್ತ. ಊಟಕ್ಕೊಂದು ಫಸ್ಟ್ ಭತ್ತ ಬೆಳೆದಿಟ್ಕೊಳ್ಳೋಣ, ಆಮೇಲೆ ಏಲಕ್ಕಿ ಸಣ್ಣ ಪುಟ್ಟದ್ದು ಅಷ್ಟೇ ಇದು ಮಾಡ್ತಾ ಇದ್ರು. ನೋಡ್ತಾ ನೋಡ್ತಾ ನಾವು ಚಿಕ್ಕ ಹುಡುಗರು ಟ್ರ್ಯಾಕ್ಟರ್ಗಳದ್ದು ಶುರುವಾಯಿತು. ಹಾಗೆ ಟ್ರ್ಯಾಕ್ಟರ್ಗಳನ್ನ ನೋಡ್ತಾ ಇದ್ವಿ. ಇವಾಗಲೂ ಒಂದು 15-20 ವರ್ಷ ಹಿಂದೆನೂ ನಮ್ಮನೇಲಿ ಎತ್ತುಗಳನ್ನ ಹೂಡಿನೇ ನಾಟಿ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಇತ್ತೀಚೆಗೆ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಬಂದಮೇಲೆ ಒಂದು ಟ್ರ್ಯಾಕ್ಟರ್ನಲ್ಲಿ ಬಾಡಿಗೆಯಲ್ಲಿ ಕೆಲಸ ಮಾಡಿಸ್ಕೊಳ್ತಾ ಇದ್ವಿ. ಇತ್ತೀಚೆಗೆ ನಾನು ಒಂದು 10 ಎಕರೆ ಗದ್ದೆನ ಪೂರ್ತಿ ನಾನು ಮೆಕನೈಸೇಷನ್ಲೇ ಮಾಡ್ಬೋದು, ಯಾಕೆ ಸಾಧ್ಯ ಇಲ್ಲ? ಒಂದು ಕರೆ ಇದೆ, ಮಾತಾಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಮಾತನಾಡಿ ಸರ್. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವಿಲ್ಲಿ ಹಾಸನದಿಂದ ಗಲಕ್ಕೆ ಕಾಲ್ ಮಾಡ್ತಾ ಇರೋದು. ಮಾತಾಡಿ ಆನಂದ್ ಗೌಡ ಅವ್ರ ಜೊತೆಗೆ. ಹೌದಾ ಸರ್? ನಮಸ್ತೆ ಸರ್. ಅವ್ರಿಗೆ ಮಾತಾಡಿ. ನಮಸ್ತೆ ಸರ್. ಸರ್, ನಿಮ್ಮ ಫೋನ್ ಮಾಡಿ ಕೇಳ್ತಿದ್ದೆ ನಾವು ನಿಮ್ದೆಲ್ಲ. ಇವಾಗ ಈಗ ಇದು ಕೆವಿಕೆನಲ್ಲಿ ಇದ್ರಲ್ಲ, ನೀವು ಮುಂಚೆ ಕೆವಿಕೆಯಲ್ಲಿ ಬರ್ತಿದ್ರಲ್ಲ. ಕೆವಿಕೆನಲ್ಲಿ ಸರ್? ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಇದೆಯಲ್ಲ, ಕೇಳಿಸ್ತಿಲ್ಲ ಸರಿಯಾಗಿ. ಹಲೋ ಹಲೋ ಸರ್, ಕೇಳಿಸಿಲ್ವಾ? ಹಾ ಹೇಳಿ. ಓಕೆ, ಇದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ಬರ್ತಿದ್ರಿ ಅಲ್ವಾ? ಹೌದು. ಓಕೆ, ಅವಾಗ ನಾನು ನಿಮ್ಗೆ ಭೇಟಿ ಆಗಿದ್ದೆ ಒಂದ್ಸತಿ. ಹೌದಾ ಸರ್? ಹಾ ಸರ್. ಬಟ್ ಅಲ್ಲಿಂದ ನಿಮ್ಗೆ ಏನು ಉಪಯೋಗ ಆಗಿದೆ ಅಂತ ಸ್ವಲ್ಪ ಹೇಳ್ತೀರಾ ನಮ್ಗೆ? ಎಲ್ಲಿಂದ ಸರ್? ಕೆವಿಕೆಯಿಂದ ಟೆಕ್ನಾಲಜಿ ಎಲ್ಲ ತುಂಬಾ ಕೊಟ್ಟಿದ್ದಾರೆ ಸರ್ ನಮ್ಗೆ. ಡಾಕ್ಟರ್ ಲಲಿತಾ ಅವರಿಂದ ಇದ್ರು, ನಾಗರಾಜ್ ಅವರಿದ್ರು, ಚನ್ಕೇಶ್ ಅವರಿದ್ರು, ಇವಾಗ ಶಿವಶಂಕರ್ ಅವರಿದ್ದಾರೆ. ಮಾಹಿತಿಗಳನ್ನ ನಾನು ಅಲ್ಲಿಂದ ಕೇಳ್ಕೊಳ್ತಾ ಇರ್ತೀನಿ. ಏನೇನು ಕೊಡ್ತಾರೆ ಸರ್ ಅಲ್ಲಿ? ಅಲ್ಲ, ಅಲ್ಲಿ ನಿಮ್ಗೆ ಏನ್ ಅಗತ್ಯ ಇರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ತಂತ್ರಜ್ಞಾನ ಬಗ್ಗೆ, ಯಾವ ತಂತ್ರಜ್ಞಾನ ಬಗ್ಗೆ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಕೇಳ್ತಾ ಇರೋದು ಸರ್ ಅವ್ರಿಗೆ. ಅಲ್ಲ, ಈಗ ನೀವು ಈಗ ಅವರು ಇವತ್ತು ಕೃಷಿಯಲ್ಲಿ ಯಂತ್ರಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನೀವೇನಾದ್ರೂ ಕೇಳಂತದ್ದಿದ್ಯಾ? ಅದೇ ಅದೇ ಸರ್, ಯಂತ್ರಗಳ ಬಗ್ಗೆ ನಿಮ್ಗೆ ಏನ್ ಅನುಭವ ಆಯ್ತು ಅದರಿಂದ ಅಂತ ನಾನು ಕೇಳ್ತಾ ಇರೋದು ಸರ್ ಅಲ್ಲಿ. ಯಾವ ಯಂತ್ರಗಳ ಬಗ್ಗೆ? ಯಂತ್ರ ಈಗ ಕಳೆ ತೆಗೆ ವೀಡ್ ಮಿಷಿನ್ ಇರ್ಬೋದು, ಅಥವಾ ಟ್ರ್ಯಾಕ್ಟರ್ ಬಗ್ಗೆ ಕೊಟ್ಟಿದ್ರು. ಆಕ್ಚುಲಿ ಆಲ್ಮೋಸ್ಟ್ ನಾವೆಲ್ಲ ಅಟೆಂಡ್ ಮಾಡಿದೀವಿ, ಸೊ ಅದರಿಂದ ಏನ್ ಹೆಲ್ಪ್ ಆಯ್ತು ಅಂತ ಕೇಳ್ತಾ ಇರೋ ಸರ್. ನಮ್ಗೆ ಏನ್ ಹೆಲ್ಪ್ ಆಯ್ತು, ಏನ್ ಸಿಕ್ತು ನಿಮ್ಗೆ ಉಪಯೋಗ ಅದರಿಂದ ಅಂತ ನಾನು ಕೇಳ್ತಿರೋದು. ಅದೇ, ಸಾಕಷ್ಟು ಯಂತ್ರಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಅವರು, ಕಳೆ ತೆಗೆ ಅಂತದನ್ನು ಕೂಡ ಮಾಡ್ಕೊಂಡಿದ್ದಾರೆ, ಉಳುಮೆಗೆ ಭತ್ತದ ಗದ್ದೆಯ ಉಳುಮೆಗೆ ಮಾಡ್ಕೊಂಡಿದ್ದಾರೆ, ಮತ್ತೆ ಭತ್ತವನ್ನ ನಾಟಿ ಮಾಡ್ತಕ್ಕಂಥದ್ದು ಇರ್ಬೋದು, ಕಳೆ ತೆಗಿತಕ್ಕಂಥದ್ದು ಇರ್ಬೋದು, ಮತ್ತೆ ಅದರ ಏನು ಕಟಾವು ಮಾಡ್ತಕ್ಕಂಥದ್ದು, ಕೊಯ್ಲು ಮಾಡ್ತಕ್ಕಂಥದ್ದು, ಈ ಎಲ್ಲಾ ಯಂತ್ರಗಳನ್ನು ಕೂಡ ಅವರು ಅಳವಡಿಕೆಯನ್ನ ಮಾಡ್ಕೊಂಡಿದ್ದಾರೆ ಮಂಜುನಾಥ್. ಸ್ಪ್ರಿಂಕ್ಲರ್ ಮಾಡೋದು ಡ್ರಿಪ್ ಮೈಕ್ರೋ ಬಗ್ಗೆ ನಮಗೆ ಐಡಿಯಾ ಇಲ್ಲ. ನಮ್ಮ ಮಲ್ನಾಡ್ ಆಗೋದ್ರಿಂದ ನಮಗೆ ನೀರಿನ ಅವಶ್ಯಕತೆ ಈಗ ಒಂದು ಎರಡು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಾತ್ರ, ಹಾಗಾಗಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಇದು ಮಾಡ್ಕೊಳ್ತಾ ಇದೀವಿ. ಆರ್ಗಾನಿಕ್ ಬಗ್ಗೆ ಏನಾದರೂ ಸ್ವಲ್ಪ ನಮ್ಗೆ ಏನಾದ್ರು ಮಾಹಿತಿ ಕೊಡೋದಕ್ಕೆ? ಸಾವಯವ ಕೃಷಿ ಬಗ್ಗೆ? ಸಾವಯವ ಕೃಷಿ ಬಗ್ಗೆ, ಸಾವಯವ ಕೃಷಿ ನಾನು ಭತ್ತನ ಆರ್ಗಾನಿಕ್ ಅಲ್ಲೇ ಮಾಡ್ತಾ ಇದೀನಿ ಸರ್. ಯಾವ ರೀತಿ? ನಾನು ಸೆಣಬನ್ನ ಹಾಕ್ತೀನಿ, ಬೇಸಿಗೆಯಲ್ಲಿ ಪೂರ್ತಿ ಖಾಲಿ ಇರುತ್ತೆ ನನ್ನ 10 ಎಕರೆ ಗದ್ದೆ. ಅದರಲ್ಲಿ ನನ್ನ ಕುರಿಗಳಿದೆ ಮತ್ತೆ ದನಗಳಿದೆ. ನನ್ನ ಪಕ್ಕದ ಜಮೀನವ್ರದ್ದು ದನಗಳನ್ನ ಅಲ್ಲಿ ಮೇಯಿಸ್ತೀವಿ, ಕಟ್ಟಿ ಮೇಯಿಸ್ತೀವಿ. ನಾವೇನು ಇಲ್ಲಿಂದ ನಮ್ಗೇನು ನಮ್ಮ ದನದ ಗೊಬ್ಬರ ಏನು ಬರುತ್ತೆ ಅದನ್ನ ತೋಟಕ್ಕೆ ಯೂಸ್ ಮಾಡ್ಕೊಳ್ತೀವಿ. ತೋಟನ ನಾವು 100% ಆರ್ಗಾನಿಕ್ ಮಾಡೋಕ್ಕಾಗಿಲ್ಲ. ಗದ್ದೆ ಅಂತೂ 100% ಆರ್ಗಾನಿಕ್ ಮಾಡ್ತಾ ಇದೀವಿ. ಆಮೇಲೆ ಇವಾಗ ಮಾಗಿ ಉಳುಮೆ ಮಾಡಿ ಬಿಟ್ಟಿರ್ತೀವಿ, ಮಳೆ ಬಿದ್ದ ಮೇಲೆ ಸೆಣಬು ಇಲ್ಲ ಡಯಂಚ ಮಿಕ್ಸ್ ಮಾಡಾಕ್ತಿವಿ, ಇಲ್ಲ ಅಲಸಂದಿ ಹಾಕ್ತಿವಿ, ಹಾಕ್ಬಿಟ್ಟು ಒಂದೂವರೆ ತಿಂಗಳು ಹೂವು ಹಂತದಲ್ಲಿದ್ದಾಗ ಮಲ್ಚಿಂಗ್ ಮಾಡ್ತೀವಿ, ಮತ್ತೆ ರೋಟೋವೇಟರ್ ಅಲ್ಲಿ ಮಲ್ಚಿಂಗ್ ಮಾಡಿ ನೀರು ಕಟ್ಟಿ ಇದು ಮಾಡ್ತೀವಿ. ಕೋಳಿ ಗೊಬ್ಬರ ಎಲ್ಲ ಹಾಕ್ಬೋದಾ ಸರ್ ಈಗ ಆರ್ಗಾನಿಕ್? ಹಾಕಬಹುದು, ಅಂದ್ರೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯೂರಿಯಾನ ಜಾಸ್ತಿ ಆದ್ರೆ ಆತರ ಆಗುತ್ತಲ್ಲ, ಆತರ ಆಗುತ್ತೆ. ಮಿಕ್ಸ್ ಮಾಡಿ ಕಳೆ ಎಲ್ಲ ಯಾವ ರೀತಿ ನಿರ್ವಹಣೆ ಮಾಡಬಹುದು ಸರ್ ಆರ್ಗಾನಿಕ್ ಆದ್ರೆ? ಯಾಕೆ ಕಳೆ ಬಂದೇ ಬರುತ್ತಲ್ವಾ, ಸಾಮಾನ್ಯವಾಗಿ ಯಾವ ರೀತಿ ಅದನ್ನ ಇದು ಮಾಡಬಹುದು? ವೀಡ್ರೆ ಹೊಡಿಬೇಕು ಆರ್ಗಾನಿಕ್ ಅಲ್ಲಿ, ನೀವು ವೀಡ್ರು ಇಲ್ಲ ಅಂತಂದ್ರೆ ಹೊಸದೊಂದು ಮಾಡ್ತಾ ಇದಾರೆ ಅಷ್ಟೊಂದು, ನಾನು ಟ್ರೈ ಮಾಡಿದೆ ಸಕ್ಸಸ್ ಆಗ್ತಿಲ್ಲ. ಗಂಜಲದಿಂದ ಮಾಡ್ಕೋಬಹುದು, ಗಂಜಲ ಮತ್ತೆ ಉಪ್ಪನ್ನ ಇಟ್ಬಿಟ್ಟು ಮಾಡಬಹುದು, ಉಪ್ಪು ಮಣ್ಣಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ನಮ್ಮ ಹಿರಿಯರು, ಹಾಗಾಗಿ ನಾವು ಅದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಸರ್. ವೀಡ್ ಬಂದೇ ಬರುತ್ತಲ್ಲ, ವೀಡ್ ಹೊಡೆಯೋದ್ರಿಂದ ಮತ್ತೆ ನೀವು ಅಲ್ಲ ವಾಟರ್ ಮ್ಯಾನೇಜ್ಮೆಂಟ್ ಮುಖ್ಯ ನಿಮಗೆ ಭತ್ತದಲ್ಲಿ, ಭತ್ತದಲ್ಲಿ ಹೇಳ್ತಾ ಇದ್ದೀನಿ ನಾನು, ಬೇರೆ ಬೆಳೆಯಲ್ಲ. ಭತ್ತದಲ್ಲಿ ನೀವು ವಾಟರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಬರಲ್ಲ. ವಾಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೇಗೆ? ನೀರ್ನ ಒಂದು 1.5-2 ಇಂಚ್ ಯಾವಾಗ್ಲೂ ನಿಲ್ಸ್ಕೊಂಡಿರ್ಬೇಕು, ಓಪನ್ ಮಾಡಿ ಮತ್ತೆ 4-5 ದಿನ ಬಿಟ್ಟು ಆರೋದಕ್ಕೆ ಬಿಟ್ಟಾಗ ಮೊಳಕೆ ಹೊಡೆದಿರೋದು ಬಿಸಿಲು ಬಿದ್ರೆ ಅದು ಸತ್ತೋಗುತ್ತೆ, ಮತ್ತೆ ನೀರು ಕಟ್ಟಬೇಕು. ಸಪೋಸ್ ಈಗ ಹುಳ ಗಿಳ ಬಿದ್ರೆ ಹೆಂಗ್ ಮಾಡಬಹುದು ಸರ್ ಆರ್ಗಾನಿಕ್? ಹುಳ ಆರ್ಗಾನಿಕ್ ನಾವು ಅಜಾರ್ ಡೈರೆಕ್ಟಿನ್ ಅಂತ ಬೇವು ಲೇಪಿತ ಇದು ಬರುತ್ತೆ, ಲಿಕ್ವಿಡ್ ಬರುತ್ತೆ, ಅದನ್ನೇ ಸ್ಪ್ರೇ ಮಾಡ್ತಾ ಇದೀವಿ. ಮತ್ತೆ ಮತ್ತೆ ಮತ್ತೆ ಇದು ಬೂದಿ ಬರುತ್ತಲ್ವಾ ಆಶ್, ಅದನ್ನ ಹಾಕ್ಬಿಟ್ಟು ಇದು ಸೀಮೆಣ್ಣೆ ಹಾಕ್ಬಿಟ್ಟು ಅದನ್ನ ಗೋಣಿಚೀಲ ಹಾಕ್ಬಿಟ್ಟು ಎಳಿತೀವಿ, ನೀರೆಲ್ಲ ಪೂರ್ತಿ ತೆಗೆದು. ಇವಾಗ ನಾವು ಭತ್ತ ಹಾಕಿರ್ತೀವಲ್ಲ, ಭತ್ತ ಹಾಕಿದ್ರೆ ಬರ್ಬತ್ತ ಹಾಕಿದ್ರೆ ಬೆಟರ್ ಅಥವಾ ಅಚ್ಚಲು ಹಾಕ್ಬಿಟ್ಟು ಹಾಕಿದ್ರೆ ಬೆಟರ್ ಸರ್? ಸರ್ ನಾವು ಟ್ರೇಲ್ ಮಾಡೋದ್ರಿಂದ ನಾವು ಬರ್ಬತ್ತ ಲೆಕ್ಕನೇ ಬರುತ್ತೆ ನಮ್ದು. ಓಕೆ, ನಾವು ಟ್ರೇಲ್ ಹಾಕ್ಬಿಟ್ಟು ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಹುಲ್ಲು ಮುಚ್ಚಿಬಿಟ್ಟು ಅದ್ರ ಮೇಲೆ ಮೇಲ್ಗಡೆ ನೀರು, ಅದೇ ಮಳೆ ಬಂದಾಗ ಬರುತ್ತಲ್ಲ ಆತರ ನೀರು ಕೊಡೋದು. ಓಕೆ, ಈಗ ಭತ್ತಕ್ಕೆ ಸಣ್ಣ ಸಣ್ಣ ಹುಳುಗಳು ಬೀಳ್ತಾವಲ್ಲ ಸ್ಟಾರ್ಟಿಂಗ್ ಬೆಳಿಬೇಕಾದ್ರೆ ಯಾವ ರೀತಿ ಯಾವಾಗ ಮಾಡ್ಬೇಕು ಸರ್, ಅದು ಆರ್ಗಾನಿಕ್ ಆಗಿ ಬೆಳಿಬೇಕು ಅಂದ್ರೆ ಯಾವ ರೀತಿ ಮಾಡಬಹುದು ಸರ್? ಸಣ್ಣ ಸಣ್ಣ ಹುಳುಗಳು ಅರ್ಥ ಆಗ್ಲಿಲ್ಲ ನನಗೆ. ಅಂದ್ರೆ ಸರ್ ಇವಾಗ ಭತ್ತ ಮಡಿ ಮಡಿಲ್ಲ, ಬನ್ನಿ ಮಡಿ ಭತ್ತ ಬಡಿನಲ್ಲೇ ಯಾವ ರೀತಿ ಹಾಕ್ಬೋದು? ಅದ ಹುಳುಗಳು ಬರ್ತವೆ ನೋಡಿದಿರಾ, ಚಿಕ್ಕ ಚಿಕ್ಕ ಹುಳುಗಳು ಬರ್ತವೆ. ಚಿಕ್ಕ ಚಿಕ್ಕ ಹುಳಕ್ಕೆ ನೀವು ಅದೇ ಸೀಮೆಣ್ಣೆ ಮತ್ತೆ ಬೂದಿ ಇರುತ್ತಲ್ಲ, ಬೂದಿನ ಒಂದು ಗೋಣಿಚೀಲ ತಾಟನ್ನ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪ್ರಮಾಣದ ಸೀಮೆಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಬೂದಿ ಹಾಕ್ಬಿಟ್ಟು ಹೇಳಿದ್ರೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದು ಬಿತ್ಸತ್ ಹೋಗುತ್ತೆ. ಬಟ್ ಸೀಮೆಣ್ಣೆ ಹಾಕಿದ್ರೆ ಅದು ಇದಕ್ಕೆ ಬರಲ್ಲ ಸರ್, ಹಂಗ ಕೇಳಿದ್ರೆ ಸೀಮೆಣ್ಣೆ ಬಿಟ್ಟು ಬೇರೆ ಆಪ್ಷನ್ ಅಲ್ಲ. ಈಗ ಏನು ಅಂತ ಅಂದ್ರೆ ಮಂಜುನಾಥ್, ಎಲ್ಲ ಯಾರು ಭತ್ತ ಬೆಳಿತಾರೋ ಎಲ್ರಿಗೂ ಕೂಡ ಸಮಸ್ಯೆ ಬರೋದಿಲ್ಲ, ಅದು ಕೆಲವು ಈಗ ತುಂಬಾ ಯಾರು ಆರ್ಗಾನಿಕ್ ಅಲ್ಲಿ ಮಾಡ್ತಾರೋ ಅಂತವ್ರಿಗೆ ಈ ತರದ ರೋಗ ಮತ್ತು ಕೀಟದ ಸಮಸ್ಯೆ ಅತ್ಯಂತ ಕಡಿಮೆ ಇರುತ್ತೆ. ಆರ್ಗಾನಿಕ್ ಟ್ರೈ ಮಾಡಿದೆ ನಾನು, ನಾನು ಆರ್ಗಾನಿಕ್ ಟ್ರೈನಿಂಗ್ ಕೂಡ ಕೊಡ್ತೀನಿ ನಾನು. ಒಂದ್ ವಿಚಾರ ಏನಪ್ಪ ಅಂತಂದ್ರೆ, ಒಂದ್ ಹಂಗೆ ಟ್ವಿಸ್ಟ್ ಅಂತಂದ್ರೆ ನಾನೇ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಒಂದ್ ಟ್ವಿಸ್ಟ್ ಏನಂತ ಅಂದ್ರೆ ರೈತರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದೀನಿ. ಇವಾಗ ಭತ್ತ ಬೆಳಿತಾರಲ್ವಾ, ಸೊ ಭತ್ತ ಬೆಳೆದಾಗ ಭತ್ತ ಇರುತ್ತೆ ನೋಡಿ, ಇದ್ದಿದ್ದಿರುತ್ತಲ್ಲ ಯಾವ್ದು ಹುಳ ಬಿದ್ದಿರುತ್ತಲ್ಲ, ಸೊ ಒಂದು ದಿವಸ ಫುಲ್ ನೀರ್ ಕಟ್ಟಿ ಸಂಜೆ ಟೈಮು ಫುಲ್ ನೀರ್ ಕಟ್ಬಿಡ್ಬೇಕು, ಅದ್ ಮುಳುಗಿದ್ರು ಪರವಾಗಿಲ್ಲ, ಏನ್ ಕರಗಲ್ಲ ಅದು. ಸೊ ಬೆಳಗ್ಗೆ ಟೈಮ್ ಹೊಡೆದಾಕಿದ್ರೆ ಅದು ಹುಳಗಳೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಬರುತ್ತೆ ಸರ್, ಒಂದ್ ಹುಳಗಳಿಗೆಲ್ಲ ಸಾಯಿತು, ಯಾವ್ದೇ ಸ್ಪ್ರೇ ಮಾಡಂತ ಅವಶ್ಯಕತೆ ಇಲ್ಲ ಅದರಲ್ಲಿ. ಸ್ಪ್ರೇ ಮಾಡಿದ್ರೆ ಹಾಗೇನೆ ಹತೋಟಿಯನ್ನು ಹಾಗೇನೆ ಅದನ್ನ ಹತೋಟಿ ಮಾಡಬಹುದು ಸರ್. ಅದು ಆಯ್ತು, ಆಯ್ತು, ಧನ್ಯವಾದಗಳು ಮಂಜುನಾಥ್ ಮಾತನಾಡಿದಕ್ಕಾಗಿ. ಇನ್ನು ಕರೆಗಳು ಬರ್ತಾ ಇದ್ದಾವೆ, ಮುಂದಿನವ್ರಿಗೆ ಅವಕಾಶವನ್ನ ಮಾಡಿಕೊಡೋಣ. ಹಲೋ, ಹಲೋ, ಮುಂದಿನ ಕರೆಗೆ ಹೋಗುವ ಮುನ್ನ ಭತ್ತಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಯಾಂತ್ರೀಕರಣವನ್ನು ಮಾಡಿರ್ತಕ್ಕಂಥದ್ದು ಯಾವಾಗ್ಲಿಂದ ಮಾಡಿದ್ರಿ ಮತ್ತೆ ಯಾಕೆ ಮಾಡಿದ್ರಿ, ಮಾಡಬೇಕು ಅಂತ ಹೇಳಿ? ಯಾಕಂದ್ರೆ ಸರ್ ಒಂದು 6 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಭತ್ತ ನನಗೆ ತುಂಬಾ ಇಷ್ಟವಾದ ಬೆಳೆ, ಪ್ರತಿ ಹಂತನೂ ನನಗೆ ಒಂದು ಮಗು ತರ. ಭತ್ತ ಈಗ ಬೆಳೆಯೋದು ಕಷ್ಟ, ಮೊಳಕೆ ಹೊಡೆಯೋದ್ರಿಂದ ಹಿಡಿದು ತುಂಬಾ ಜನ ಬಿಟ್ಬಿಡ್ತಾ ಇದ್ದಾರೆ ಭತ್ತ ಬೆಳೆಯೋದನ್ನ. ಖಂಡಿತ ಬಿಡ್ತಾ ಇದ್ದಾರೆ ಸರ್, ಮೆಕಾನೈಸೇಷನ್ ಹೋದ್ರೆ ತುಂಬಾ ಈಸಿ ಆಗುತ್ತೆ, ನೀವು ಲೇಬರೇ ಕೇಳಲ್ಲ. ನನ್ನ 10 ಎಕರೆಗೆ ಒಂದು 10-12 ಜನ ಲೇಬರ್ ಕೊನೆವರೆಗೂ, ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಒಂದು 10-12 ಜನ ಅಷ್ಟೇ ಲೇಬರ್ಗಳನ್ನ ನಾನು ಯೂಸ್ ಮಾಡ್ಕೊಳ್ಳೋದಷ್ಟೇ, ಇನ್ನೆಲ್ಲ ಮಿಷಿನ್ ಎಲ್ಲ ಮಾಡ್ಕೊಳ್ತೀವಿ, ನಿಮಗೆ ದೊಡ್ಡ ತೊಂದರೆ ಅನ್ಸೋದೇ ಇಲ್ಲ. ಪ್ರಾರಂಭದಲ್ಲಿ ಏನು ಹೇಗೆ ಶುರು ಆಗುತ್ತೆ ನಿಮ್ಮ ಭತ್ತದ ಕೆಲಸ? ನಾವು ಮಾಗಿ ಉಳುಮೆ ಮಾಡ್ಕೊಳ್ತೀವಿ, ಮಾಡಿಬಿಟ್ಟಿರ್ತೀವಿ, ಈಗ ಮಳೆ ಬಿದ್ದಾಗ ಒಂದ್ಸಲ ರೋಟ್ ಹೊಡೆದ್ಬಿಟ್ಟು ಸೆಣಬು ಮತ್ತೆ ಡಯಂಚ ಮತ್ತೆ ಇದು ಅಲಸಂದೆ ಈ ತರ ಬೀಜಗಳನ್ನ ಚೆಲ್ತೀವಿ. ಒಂದೂವರೆ ತಿಂಗಳಿಗೆ ಹೂವಿನ ಹಂತಕ್ಕೆ ಬರುತ್ತೆ, ಹೂವಿನ ಹಂತದ ಟೈಮಲ್ಲೇ ನಾವು ಮಲ್ಚಿಂಗ್ ಮಾಡಿಬಿಡ್ತೀವಿ. ಈಗ ಉದ್ದ ಬಿಟ್ಟರೆ ಮತ್ತೆ ಅದು ನಾರಾಗುತ್ತೆ, ಸುತ್ತಾಕೊಳ್ಳುತ್ತೆ, ಅದು ಒಂದ್ ಕಡೆಯಿಂದ ಒಂದ್ ಕಡೆಗೆ ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಗೊಬ್ಬರ, ಆ ಜಾಗದಲ್ಲಿ ಉಳ್ಕೊಳ್ಳಲ್ಲ, ಒಂದ್ ಸೈಡಿಗೆಲ್ಲ ಬರುತ್ತೆ, ಹಾಗಾಗಿ ಇದು ಮಾಡ್ಕೊಳ್ತೀವಿ. ಆಮೇಲೆ ನೀರು ಕಟ್ಬಿಟ್ಬಿಡ್ತೀವಿ, ಆಮೇಲೆ ಬಿತ್ತನೆ ಕೆಲಸ ನಾವು ಮಾಡ್ಕೊಳ್ತೀವಿ, ಟ್ರೈನಲ್ಲಿ ಭತ್ತ ಹಾಕೊಂಡು ಭತ್ತ ಬೆಳ್ಕೊಳ್ತೀವಿ. ಒಂದು 22-23 ದಿನಕ್ಕೆ ನಾಟಿಗೆ ನಾವು ಪ್ಲಾನ್ ಮಾಡ್ಕೊಳ್ತೀವಿ, ಆ ಟೈಮಿಗೆ ಮತ್ತೊಂದ್ಸಲ ಉತ್ಬಿಟ್ಟು ಒಂದು ನಾಟಿಗೆ ಒಂದು 8 ದಿನ ಹಿಂದೆ ಇರೋ ಅಷ್ಟೊತ್ತಿಗೆ ಉತ್ಬಿಟ್ಟು ನೀರು ಕಟ್ಬಿಟ್ಟು ಬಿಟ್ಬಿಡ್ತೀವಿ. ಅಲ್ಲೇನು ಚಿಕ್ಕ ಚಿಕ್ಕದ ಮೊಳಕೆಗಳಿರುತ್ತೆ ಅದೆಲ್ಲ ಹುಟ್ಟಿ ಸತ್ತೋಗಿರುತ್ತೆ, ಅಷ್ಟೊತ್ತಿಗೆ ನೀರು ಕಟ್ಟಿರ್ತೀವಿ, ಸತ್ತೋಗಿರುತ್ತೆ, ನೀರು ಹೊಡೆದ್ಬಿಟ್ಟು ಆಮೇಲೆ ಟ್ರಾನ್ಸ್ಪ್ಲಾಂಟರಿಂದ ನಾಟಿ ಮಾಡ್ತೀವಿ. ಟ್ರಾನ್ಸ್ಪ್ಲಾಂಟರು ನನ್ನ ಹತ್ರ ಇಲ್ಲ, ತಗೊಂಡ್ರು ಕಾಸ್ಟ್ಲಿ, ಅದು ನನ್ನ ಒಬ್ಬನ ಕೆಲಸಕ್ಕೆ ಇಟ್ಟುಕೊಂಡ್ರೆ ಅದು ಬಾಡಿಗೆಗೆ ಹೋಗ್ಬೇಕು, ಅದು ರಿಸ್ಕ್ ಅಂತೇಳಿ ನಾನು ಎಸ್ ಕೆ ಡಿ ಆರ್ ಡಿ ಪಿ ಅವ್ರದ್ದು ಕೊಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವ್ರದ್ದು ಕೊಡ್ಲಿಪೇಟೆ ನಮ್ಮ ಪಕ್ಕದಲ್ಲಿದ್ದಾರೆ, ಅವ್ರ ಹತ್ರ ತರಿಸ್ಕೊಳ್ತೀನಿ. ವೀಡ್ರು ಆಮೇಲೆ ಒಂದು ಒಂದು ಒಂದೂವರೆ ತಿಂಗಳವರೆಗೆ ವಾಟರ್ ಮ್ಯಾನೇಜ್ಮೆಂಟಲ್ಲಿ ಇಟ್ಕೊಂಡಿರ್ತೀವಿ. ಆಮೇಲೆ ನಾವು ಇದು ಕೋನವಿಡ್ರು ಮೋಟಾರ್ ಆಪರೇಟರ್ ಕೋನವಿಡ್ರಲ್ಲಿ ನಾವು ಒಂದ್ಸಲ ಬಗೀತೀವಿ, ಅದನ್ನು ಸಾಲ್ ಸಾಲ್ ಇರುತ್ತಲ್ಲ ಸಾಲಲ್ಲಿ ಅದನ್ನ ಓಡಿಸ್ತೀವಿ. ಓಡಿಸಿದಾಗ ಬೇರುಗಳು ಲೂಸ್ ಆಗುತ್ತೆ, ಬೇಲ್ಗೂ ಅನುಕೂಲ ಆಗುತ್ತೆ ಗೊಬ್ಬರಗಳೆಲ್ಲ ತಗೊಳ್ಳೋದಕ್ಕೆ, ಮತ್ತು ಯೂರಿಯಾ ಇದೆಲ್ಲ ಹೇಳ್ಕೊಳುತ್ತೆ, ಬೇರುಗಳು ಹೇಳ್ಕೊಳುತ್ತೆ ಗಾಳಿ ಹವಾಮಾನದಲ್ಲಿರೋಂಥದ್ದು ಹೇಳ್ಕೊಂಡು ಇದು ಮಾಡುತ್ತೆ. ಅಲ್ಲಿಂದ ಮತ್ತೆ ಇನ್ನೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಮಾತಾಡಿ ಮಾತಾಡಿ ಮಾತಾಡಿ. ಹಲೋ, ಮಾತಾಡಿ, ಕೇಳಿಸ್ತಿದೆ. ಇತ್ತೀಚೆಗೆ ಬೆಳೆಗಾರರು ಕಳವರಿಯ ಯಂತ್ರವನ್ನು ಪರ್ಚೇಸ್ ಮಾಡ್ತಾರೆ, ಕಮ್ಮಿ ಸಿಗುತ್ತೆ ಅಂತೇಳಿ. ಸರಿಯಾಗಿ ಕೇಳಿಸ್ತಿಲ್ಲ, ನೆಟ್ವರ್ಕ್ ಸಿಗುತ್ತೆ, ನೆಟ್ವರ್ಕ್ ಸರಿ ಇರೋ ಕಡೆ ನಿಂತು ಮಾತಾಡಿ ಸರ್. ಏನೋ ಹೇಳ್ತಿದ್ರು ಅವರು, ದಿನೇಶ್ ಅವರು ಕರೆ ಮಾಡಿದ್ರು, ಕಡಿಮೆ ಬೆಲೆ ಸಿಗುತ್ತೆ ಅಂತ ಹೇಳಿ ಖರೀದಿ ಮಾಡ್ತಾರೆ, ಬಳಸ್ತಾರ ಅಂತ ಹೇಳಿ. ಅಲ್ಲ, ಕಡಿಮೆ ಬೆಲೆ ಎಲ್ಲಿ ಸಿಗುತ್ತೆ? ಅಲ್ಲ, ಕಡಿಮೆ ಬೆಲೆ ಅಂತ ಅಂದ್ರೆ ಸಬ್ಸಿಡಿ, ಈಗ ಕೃಷಿ ಇಲಾಖೆಯಿಂದ ಅದಕ್ಕೆ ಸಹಾಯಧನ ಸಿಗುತ್ತೆ. ಉಪಯೋಗ ಇಲ್ಲ ಅಂದ್ರೆ ಯಾಕೆ ತಗೋತಾರೆ? ಕಮ್ಮಿ ಬೆಲೆ ಆದ್ರೆ ಅವ್ನು ಇನ್ವೆಸ್ಟ್ ಮಾಡ್ಲೇಬೇಕಲ್ಲ ಒಬ್ಬ ರೈತ. ಹೌದು, ಸುಮ್ನೆ ಯಾಕೆ ಇನ್ವೆಸ್ಟ್ ಮಾಡಿ ಇಟ್ಕೊಳ್ಳಕ್ಕೆ ಅವ್ರಿಗೇನು ಕೆಲಸಗಳಿರಲ್ವ? ಇದೆಲ್ಲ ಸುಮ್ನೆ ಅಂದ್ರೆ ಯೂಸ್ ಮಾಡ್ಕೊಳ್ಳೋ, ಯೂಸ್ ಮಾಡ್ಕೊಂಡೇ ಮಾಡ್ಕೊಳ್ಳಿ. ಅವ್ರ ಪ್ರಶ್ನೆ ಏನು ಅಂತ ಪರಿಪೂರ್ಣವಾಗಿ ಗೊತ್ತಾಗಲಿಲ್ಲ. ಮತ್ತೆ ಕರೆಯನ್ನು ಮಾಡಬಹುದು ಅವರು. ಸರಿ, ಈ ಟ್ರಾನ್ಸ್ಪ್ಲಾಂಟರ್ಗೆ ಸಂಬಂಧಪಟ್ಟ ಹಾಗೆ ನಾವು ಹೇಗೆ ಭತ್ತದ ಸಸಿಗಳನ್ನ ಬೆಳೆದ್ಕೊಳ್ಳೋಂಥದ್ದು? ಟ್ರೇ ಬರುತ್ತೆ, ಒಂದಡಿ ಎರಡಡಿ ಉದ್ದ ಒಂದಡಿ ಆಗಲ ಅಷ್ಟು ಒಂದು ಟ್ರೇ ಬರುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಪ್ಲಾಸ್ಟಿಕ್ ಟ್ರೇ. ಕರೆ ಇದೆ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಾಗರಾಜ್ ಅಂತ, ಓರಿ ಮಂಗಲಾಪುರದಿಂದ. ಮಾತಾಡಿ ಮಾತಾಡಿ ನಾಗರಾಜ್ ಸರ್. ಈಗ ಉಳುಮೆ ಮಾಡ್ತೀವಲ್ಲ, ವರ್ಷ ವರ್ಷ ಐದನೇಗಳಲ್ಲಿ ಉಳುಮೆ ಮಾಡ್ತೀವಿ, ಮತ್ತೆ ಗೋಡು ಅದು ಇದು ಉಪಯೋಗಿಸ್ತೀವಲ್ವಾ ಭೂಮಿನ, ಮಣ್ಣ ಮೇಲಗಿಂದ ಕೆಳಗಲ್ ಮಣ್ಣು ಮೇಕ್ ಬರೋದು, ಕೆಳ ಮೇಲ್ ಮಣ್ಣು ಕೆಳಕ್ ಹೋಗೋದು, ಅದೊಂದು ಹಾಕ್ತಿವಲ್ಲ ಸರ್ ನೇಗ್ಲ, ಆ ಉಳುಮೆ ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ಬೇಕು, ಇಲ್ಲ ವರ್ಷಕ್ಕೊಂದ್ಸಲ ಮಾಡ್ಬೇಕು, ಎರಡು ವರ್ಷಕ್ಕೊಂದ್ಸಲ ಮಾಡ್ಬೇಕು ಅಂತ ನನ್ನ ಪ್ರಶ್ನೆ. ಅಂತಂದ್ರೆ ದೊಡ್ಡ ನೇಗ್ಲು ಬರುತ್ತಲ್ಲ ಅದು? ಹಾ, ದೊಡ್ಡ ನೇಗ್ಲು ಬರುತ್ತೆ ಸರ್, ಒಂದೇ ಕುಳದಲ್ಲಿ ಬರುತ್ತಲ್ಲ ಆ ನೇಗಲ್ಲಿ. ಸರ್ ಆ ತರ ಮಾಡಂತ, ಸಿಂಗಲ್ ನೇಗ್ಲು ನೀವು ಐದರಿಂದ ಆರು ವರ್ಷಕ್ಕೊಂದ್ಸಲ ಯೂಸ್ ಮಾಡೋದ್ರಿಂದ ಒಳ್ಳೇದು. ಹೌದಾ? ನೀವು ಪ್ರತಿ ವರ್ಷ ಪ್ರತಿ, ಇಲ್ಲ ನಾವು ಮಾಡ್ತೇನೆ ಇಲ್ಲ ಸರ್, ನಾವು ಏನಿದ್ರು ನಮ್ಮ ಅರ್ಧ ಅಡಿ ಅಷ್ಟೇ, ನಮ್ದು ಉಳುಮೆ ಅರ್ಧದಿಂದ ಮುಕ್ಕಾಲಡಿ ಅಷ್ಟೇ ಇರುತ್ತೆ, ಆಳವಾಗಿ ಉಳುಮೆ ಮಾಡಲ್ಲ ನಾವು ಭತ್ತ ಭತ್ತ ಬೆಳೆಗೆ, ಅದು ಉಳುಮೆ ಆಳನ್ನು ಕೇಳಲ್ಲ ಅದು. ಹೌದು, ನಮ್ ಕಡೆ ಅಂದ್ರೆ ಬರ್ಭೂಮಿ ಸರ್ ನಮ್ ಕಡೆ, ಮತ್ತೆ ಸಾವಯವ ಗೊಬ್ಬರ ಮನೆ ಗೊಬ್ಬರ ಹಾಕ್ತಿವಿ. ಸರಿ ಸರ್, ಹಂಗಾಗಿ ಅದಕ್ಕೆ ಸೇರ್ಸಕ್ ಯಾವ ತರ ಮಾಡೋದಂತ? ರೋಟಾವೇಟರ್ ಹೊಡಿರಿ ಹಾಕ್ಬಿಟ್ಟು, ಸೆಣಬು ಇಲ್ಲ ಡಯಂಚ ಈ ತರದ ಗೊಬ್ಬರಗಳು ಬರುತ್ತಲ್ಲ ಅಲ್ಸಂದಿ, ಇದನ್ನ ಹಾಕ್ಬಿಟ್ಟು ಮಲ್ಚಿಂಗ್ ಮಾಡಿ, ಹಸಿರೆಲೆ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನ. ತುಂಬಾ ಆಳವಾಗಿ ಉಳುಮೆ ಮಾಡೋದು ಉಪಯೋಗ ಬರಲ್ಲ ಸರ್. ಏನಿದ್ರು ನಿಮ್ಮ ನಿಮಗೆ ಅಲ್ಲಿ ಫರ್ಟಿಲಿಟಿ, ಸಾಯಿಲ್ ಫರ್ಟಿಲಿಟಿ ಏನಿರುತ್ತೆ ಅದು ಗೊಬ್ಬರದ ಇದು ಶಕ್ತಿ, ಒಂದು ಮುಕ್ಕಾಲಡಿಯಿಂದ ಒಂದಡಿ ಒಳಗಡೆ ಇರುತ್ತೆ, ಮೇಲ್ಗಡೆ ಇರುತ್ತೆ, ಮೇಲ್ಗಡೆ ಮಣ್ಣನ್ನ ತಳಕ ಹಾಕಿದ್ರೆ ನಿಮಗೆ ಅಲ್ಲಿ ಗೊಬ್ಬರದ ಅಂಶಗಳು ಕಮ್ಮಿ ಇರುತ್ತೆ, ಹಾಗಾಗಿ ಮೇಲ್ಗಡೆನೆ ನೀವು ಉಳುಮೆ ಮಾಡೋದು ಉತ್ತಮ ಅನ್ಸುತ್ತೆ ಭತ್ತದ ಬೆಳೆಯಲ್ಲಿ. ಯಾಕೆಂದ್ರೆ ಭತ್ತದ ಬೆಳೆನೂ ಆಳ ಹೋಗಲ್ಲ, ನೀವು ಬೇರೆ ಬೆಳೆಲ್ಲಾದ್ರೆ ಆಳ ಹೋಗ ಬೇರ್ಗಳಿಗೆಲ್ಲ ಆದ್ರೆ ಆಳ ಉಳುಮೆ ಒಳ್ಳೇದು ಅನ್ಸುತ್ತೆ. ಭತ್ತದಕ್ಕೆಲ್ಲ ನೀವು ಒಂದು ಅರ್ಧದಿಂದ ಮುಕ್ಕಾಲಡಿ ಅಷ್ಟೇ. ನಮ್ ಕಡೆ ಸರ್ ಆಳ ಅಂದ್ರೆ ಮೆಕ್ಕೆಜೋಳ ಮತ್ತು ರಾಗಿ, ಉಚ್ಚೆಳ್ಳು, ಉರುಳಿ ಎಲ್ಲ ಬೆಳಿತೀವಿ. ಹಂಗಾಗಿ ಕೇಳಿದ್ದು ಉಳುಮೆ ಮಾಡಕ್ ದೊಡ್ಡ ಆಳ. ನಿಮ್ ಬೇರೆ ಆಳ ಹೋಗಲ್ಲ ಅಂತಂದ್ಮೇಲೆ ಆಳ ಏನಕ್ಕೆ ಉಳ್ಬೇಕು ಸರ್? ಹೌದಾ? ಧನ್ಯವಾದ ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಹೇಳ್ತಾ ಇದ್ರಿ ಟ್ರೇಗಳು. ಟ್ರೇನಲ್ಲಿ ನಾವು ಮಣ್ಣನ್ನ ಮೊದಲೇ ತಂದಿಟ್ಟಿರಿ, ಇಟ್ಕೊಂಡಿರ್ತೀವಿ. ಎಂತ ಮಣ್ಣು? ಅದು ನದಿ ಪಕ್ಕದಲ್ಲಿ ಇಟ್ಟಿಗೆ ಕುಯ್ಯೋರೆಲ್ಲ ಯೂಸ್ ಮಾಡ್ಕೊಳ್ತಾರೆ ಆ ತರ ಮಣ್ಣು. ಕಲ್ಲು, ಒಂದು ಸಣ್ಣ ಕಲ್ಲು ಕೂಡ ಇರಬಾರ್ದು, ಕ್ಲೀನ್ ಮಣ್ಣು ಇರುತ್ತೆ. ಆ ಮಣ್ಣನ್ನು ತಂದು ಜಲ್ಡಿ ಮಾಡ್ತೀವಿ. ಜಲ್ಡಿಯನ್ನು ನನಗೆ ಸಿಗ್ತಾರ ಮಣ್ಣಲ್ಲಿ, ನನಗೇನು ಜಲ್ಡಿ ಅವಶ್ಯಕತೆ ಕಾಣಿಸ್ತಾ ಇಲ್ಲ. ಆದ್ರೂ ಒಂದ್ಸಲ ಕಲ್ಲು ಏನಾದ್ರು ಸಿಕ್ಕಿದ್ರೆ ಟ್ರಾನ್ಸ್ಪ್ಲಾಂಟರ್ ಬ್ಲಾಕ್ ಆಗ್ಬೋದು ಅನ್ನೋ ಉದ್ದೇಶದಲ್ಲಿ ಮಾಡ್ಕೊಳ್ತೀನಿ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ತೆ. ನಾನು ಮಾತಾಡಿ ಸರ್. ನಮಸ್ತೆ. ಇತ್ತೀಚೆಗೆ ಬೆಳೆಗಾರರು ಏನ್ ಮಾಡೋದು, ಕಮ್ಮಿ ಸಿಗುತ್ತೆ ಅಂತ ಕಳೆ ಹೊಡೆಯ ಮೆಷಿನ್ ತಗೊಂಡ್ರೆ ಪಾಪ, ಅದೇನಂದ್ರೆ ಯಾವಾಗ ನೋಡಿದ್ರು ರಿಪೇರಿ ರಿಪೇರಿಗೆ ಬರುತ್ತೆ, ಬರುತ್ತೆ. ಅದೇ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಈ ಪ್ರೋಗ್ರಾಮ್ ಏನ ಪಾಪ ಯಾವಾಗ ನೋಡಿದ್ರು ವರ್ಕ್ ಶಾಪ್ ಗೆ ಕಮ್ಮಿ ಸಿಗುತ್ತೆ ತಗೋಬಿಡ್ತಾರೆ ಅವಾಗ. ಹೌದು ಭಾರಿ ಮೋಸ ಹೋಗ್ತಾ ಇದೆ ಸರ್. ಕೆಲವು ಕಂಪನಿಗಳು ಒಳ್ಳೊಳ್ಳೆ ಕಂಪನಿಗಳು ಸ್ಟಿಲ್ ಈ ತರ ಕಂಪನಿಗಳಿಗೆ ಹೋದ್ರೆ ನೀವು ಕೆಲಸಗಳನ್ನ ತುಂಬಾ ಚೆನ್ನಾಗಿ ಮಾಡುತ್ತೆ. ಕೆಲವು ಕಂಪನಿಗಳು ಅಷ್ಟೊಂದು ಚೆನ್ನಾಗಿ ಕೆಲಸಗಳು ಮಾಡಲ್ಲ. ಹಿಂದೆ ಗಾದೆ ಇರ್ತಾರೆ ಸರ್, ಕಾಸಿಗೆ ತಕ್ಕಂತ ಕಜ್ಜಾಯ. ಒಳ್ಳೆ ಇವು ಕಳೆ ಹೊಡೆಯುವಂತ ಮಿಷಿನ್ಗಳು ಯಾವುವು ಅಂತೇಳಿ ಆನಂದ್ ಅವರ ಸಂಪರ್ಕ ಸಂಖ್ಯೆಯನ್ನ ಕಡೆಗೆ ಕೊಡ್ತೀವಿ ನಾವು. ಕೊಟ್ಟಂತ ಸಂದರ್ಭದಲ್ಲಿ ಆಸಕ್ತ ಕೃಷಿಕರು ಅದನ್ನು ಕೇಳಬಹುದು. ತುಂಬಾ ಬೆಳೆಗಾರರು ಮೆಷಿನ್ ತಗೊಂಡು ಈಗ ಅದು ಹಾಳಾಗದ. ಹೌದು ಸರ್, ನನಗೂ ಅನುಭವ ಆಗಿದೆ. ಕೆಲವು ಕಂಪನಿಗಳು ಸರಿ ಬರ್ತಾ ಇಲ್ಲ. ಒಳ್ಳೊಳ್ಳೆ ಕಂಪನಿಗಳಿದೆ ನನಗೆ. ಆಮೇಲೆ ಪ್ರೋಗ್ರಾಮ್ ಮುಗಿದ್ಮೇಲೆ ಕಾಲ್ ಮಾಡಿ, ನನ್ನ ನಂಬರ್ ಕೊಟ್ಟಿದ್ದೀನಿ. ಸೇಲ್ ಮಾಡೋವರೆಗೂ ಅದ್ರ ಬಗ್ಗೆ ಎಲ್ಲ ಬಾರಿ ಹೋಗ್ಲಿಕ್ಕೆ ಹಾಕಿ ಎಲ್ಲ ಇದ್ ಮಾಡ್ಬಿಡ್ತಾರೆ. ಏನು ಮಾಡಂಗಿಲ್ಲ ಸರ್, ವ್ಯವಸ್ಥೆ ಹೆಂಗಿದೆ. ಹಾಳಾಗ್ದಂಗೆ ಹೆಂಗೆ ನಾವು ಅದನ್ನ ಬಳಕೆ ಮಾಡ್ಬೇಕು? ಹಾಳಾಗ್ದಂಗೆ ಅಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕು ಸರ್. ಅದಕ್ಕೆ ಆಯಿಲ್ ಏನ್ ಮಾಡ್ಬೇಕು? ಆಯಿಲ್ ಗ್ರೀಸೇ ಮೇನು. ಫ್ಯೂಯಲ್ ಒಳ್ಳೆ ಫ್ಯೂಯಲ್ ಹಾಕ್ಬೇಕು ನೀವು. ಮಿಕ್ಸಿಂಗ್ ಅದು ಇದು ಹಾಕ್ಬಾರ್ದು. ಮತ್ತೆ ಕೆಲಸ ಮುಗಿದ್ಮೇಲೆ ವಾಶ್ ಮಾಡಿ ಕ್ಲೀನಾಗಿ ಒಂದು ಜಾಗದಲ್ಲಿ ಇಡಬೇಕು. ಮತ್ತೆ ಅದನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿ ನೋಡ್ಬೇಕು. ಒಂದ್ ತಿಂಗಳು ಎರಡು ತಿಂಗಳಿಗೆ ಒಂದು ಸೀಸನ್ ಮುಗೀತು ಅಂತ ಮೇಲೆ ಇನ್ನೊಂದು ವರ್ಷ ಬರುತ್ತೆ. ಅಲ್ಲಿವರೆಗೆ ನಾವು ಖಾಲಿ ಬಿಡಬಾರ್ದು. ನಮಗೆ ಟೈಮ್ ಸಿಕ್ಕಿದಾಗ ಯಾವಾಗಾದ್ರೂ ಎಲ್ಲೆಲ್ಲೋ ಟೈಮ್ ಕಳ್ಕೊಳ್ತೀವಿ, ಒಂದು ಹತ್ತು ನಿಮಿಷ ಪೆಟ್ರೋಲ್ ಹಾಕ್ಬಿಟ್ಟು ಎಳೆದ್ಬಿಟ್ಟು ನೋಡಿರಿ ಏನ್ ಕಂಡೀಷನ್ ಇದೆ, ಏನ್ ಕಂಡೀಷನ್ ಇದೆ ಅದನ್ನ ನೋಡ್ಕೊಳ್ಬೇಕು. ಹೌದು, ಹೌದು. ಅದು ಒಂದೇ ವರ್ಷದಲ್ಲಿ ಒಂದ್ಸಲ ಎರಡ್ ಸಲ ಸರ್, ಅದು ಒಂದ್ ತಿಂಗಳಲ್ಲೇ ಯೂಸ್ ಆಗುತ್ತೆ. ಒಂದ್ ತಿಂಗಳಾದ್ಮೇಲೆ ಹನ್ನೊಂದು ತಿಂಗಳು ಖಾಲಿ ಇರುತ್ತೆ. ಅದನ್ನ ರೈತರು ಒಂಚೂರು ಅದ್ರ ಬಗ್ಗೆ ಗಮನ ಕೊಡಬೇಕು. ಧನ್ಯವಾದಗಳು. ಅದಲ್ಲದೆ ಇನ್ನೇನೇನು ಮೇಂಟೆನೆನ್ಸ್ ಮಾಡ್ಬೇಕಾಗತ್ತೆ ಅದರಲ್ಲಿ ಸರ್? ಅದ್ರ ಬ್ಲೇಡ್ಗಳು ಯಾವ ಕಂಡೀಷನ್ ಇದೆ? ಯಾಕೆಂತಂದ್ರೆ ಈಗ ನಮ್ಮ ಕಾಲ್ ಬೆರಳು ಕೂಡ ನಡೆಯುವಾಗ ಎಷ್ಟು ಮುಖ್ಯ ಆಗಿರುತ್ತೆ, ಅದೇ ರೀತಿ ಅದರಲ್ಲಿ ಚಕ್ರಗಳಿರುತ್ತೆ. ಆ ಚಕ್ರಗಳು ಕಂಡೀಷನ್ ಇದೆ. ಒಂದು ದೊಡ್ಡದಾಗಿದ್ದು ಒಂದು ಚಿಕ್ಕದಾಗಿದ್ದಾಗ ಅದು ಇಂಜಿನ್ ಬೇರಿಂಗ್ಗಳು ಇದೆಲ್ಲ ಏಟ್ ತಿಂತ ಇರುತ್ತೆ. ಒಂದು ಪಾರ್ಟ್ ಹೋದಾಗ ಅದು ಆದ ಕೂಡಲೇ ರೆಡಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಲ್ಲಾಂದ್ರೆ ಇನ್ನೊಂದನ್ನು ಡ್ಯಾಮೇಜ್ ಮಾಡುತ್ತೆ. ಒಂದು ಗುಡ್ ಪಾರ್ಟ್ ಸೇವ್ ಅನದರ್ ಅಂತ ಹೇಳ್ತಾರೆ. ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡ್ಕೋಬೇಕು. ಅದಕ್ಕೆ ಏನ್ ರಿಪೇರಿ ಬಂತು ಆ ಕ್ಷಣದಲ್ಲಿ ನಾವು ಮಾಡಬೇಕು. ನಮಗೆ ಹುಷಾರಿಲ್ಲ ಅಂದ್ಕೊಳ್ಳೆ ಶೀತ ಬಂತು ಅಂದ್ಕೊಳ್ಳೆ ಇಂಜೆಕ್ಷನ್ ತಗೊಳ್ತೀವಲ್ಲ, ಅದೇ ತರ ಮಿಷಿನ್ಗಳಿಗೂ ಅದೇ ತರನೇ ನಾವು ನೋಡ್ಕೋಬೇಕು. ಗಂಟ್ಲು ಕೆರೆತ ಬಂದ ತಕ್ಷಣ ನಾವು ಟ್ಯಾಬ್ಲೆಟ್ ಏನಾದ್ರೂ ತಗೊಳ್ತೀವಿ, ಡಾಕ್ಟರ್ ಹೋಗ್ತೀವಿ. ಅದೇ ರೀತಿ ಕೆಮ್ಮಾಗುತ್ತೆ, ಶೀತ ಆಗುತ್ತೆ, ಜ್ವರ ಬರುತ್ತೆ, ಮೈಕೈ ನೋವು ಬರುತ್ತೆ, ಹೀಗೆ ಬೇರೆ ಬೇರೆ ಬೇರೆ. ಮತ್ತೆ ಸ್ವಲ್ಪ ಕೆಲಸ ಉಳಿದಿದೆ, ಇದನ್ನ ಇದ್ರಲ್ಲಿ ಮುಗಿಸ್ಬಿಡೋಣ. ಯಾವ್ದೋ ಕಳಪೆ ಫ್ಯೂಯಲ್ಗಳು ತಂದು ಹಾಕೊಳ್ಳೋದು, ಬೈಕಿಂದ ಎಳ್ಕೊಳ್ಳೋದು, ಪೆಟ್ರೋಲ್ ಇರುತ್ತೆ, ಒಂದು ಆಯಿಲ್ ಮಿಕ್ಸ್ ಇರುತ್ತೆ, ಕೆಲವು ಇಂಜಿನ್ಗಳ ಆಯಿಲ್ ಡೈರೆಕ್ಟ್ ಇರುತ್ತೆ. ಈ ರೀತಿ ಮಿಸ್ಟೇಕ್ಗಳಿಂದಲೂ ಮಿಷಿನ್ಗಳನ್ನ ರೈತರುಗಳು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಅದನ್ನು ಕೂಡ ಮಾಡಬಹುದು. ಅದೆಲ್ಲ ನೋಡ್ಕೋ, ಮೇಂಟೆನೆನ್ಸ್ ಮೇನ್. ಒಳ್ಳೆ ಇಂಧನವನ್ನ ಬಳಸಬೇಕು. ಹೌದು, ಒಳ್ಳೆ ಗುಣಮಟ್ಟದ ಒಂದು ಯಂತ್ರವನ್ನ ಖರೀದಿಯನ್ನ ಮಾಡಬೇಕಾಗುತ್ತೆ. ಈ ಭತ್ತದ್ದು ತಾವು ಹೇಳ್ತಾ ಇದ್ರಿ ಆಗ್ಲೇ ಆ ಮಣ್ಣನ್ನ ತಂದಿಟ್ಕೊಂಡಿರ್ತೀವಿ ಮಳೆಗೆ ಮುಂಚೆನೆ. ಕೆಸರಾದ್ರೆ ಇದಾಗುತ್ತೆ, ಪುಡಿ ಪುಡಿ ಆಗಿರುತ್ತೆ, ಜಲ್ದಿ ಮಾಡಿ ಇಟ್ಕೊಳ್ತೀವಿ. ಜೊತೆಗೆ ನಂದು ಎರೆಹುಳ ಗೊಬ್ಬರ ಇರುತ್ತೆ, ಸೇಮ್ ಅದು ಟೀ ಪುಡಿ ತರ ಇರುತ್ತೆ. ಎರಡು ಮಿಕ್ಸ್ ಮಾಡ್ಕೊಳ್ತೀವಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಟ್ರೈನ್ ಎಲ್ಲ ಫಿಲ್ ಮಾಡ್ಕೊಂಬರ್ತೀವಿ ಒಂದ್ ಕಡೆಯಿಂದ. ಏನೊಂದು ಒಬ್ಬರಿಂದ ಇಬ್ರು, ನಾವು ಒಂದು 1,000 ಟ್ರೈ ಮಾಡ್ಕೊಳ್ತೀನಿ. ಒಂದು ಎಕರೆಗೆ 100 ಬೇಕಾಗಲ್ಲ, 60-70 ಸಾಕಾಗುತ್ತೆ. ನಮ್ಮ ಮಲ್ನಾಡಾಗೋದ್ರಿಂದ ಸ್ವಲ್ಪ ಹೆಚ್ಚು ನಾಟಿ ಮಾಡ್ತೀನಿ ನಾನು. ಜಾಸ್ತಿ ಮಳೆ ಬರೋದನ್ನ ತೊಳ್ಕೊಂಡು ಹೋಗ್ಬಾರ್ದು ಅನ್ನೋದು ಒಂದು 7-8 ಸಸಿಯಷ್ಟು ಮಾಡ್ತೀನಿ. ಒಂದು ಎರಡು ಮಾಡೋದ್ರೆ ನಿಮಗೊಂದು 50-55 ಟ್ರೇ ಸಾಕಾಗುತ್ತೆ. ನಾನು 100 ಮಾಡ್ಕೊಂಡಿರ್ತೀನಿ, ಉಳಿದ್ರೆ ಉಳಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಶಾರ್ಟೇಜ್ ಆಗಬಾರ್ದಲ್ಲ, ನನಗೆ ಆಪ್ಷನ್ ಇರಲ್ಲ. ನಾಟಿ ಕಿತ್ತು ನಾಟಿ ಮಾಡಿಸೋಷ್ಟು ನನಗೆ ನಾನು ಸಸಿನೂ ಬೆಳ್ಕೊಂಡಿರಲ್ಲ, ಇದನ್ನೇ ನಂಬ್ಕೊಂಡಿರ್ತೀನಿ. ಮಣ್ಣನ್ನು ಹಾಕಿ ಅದ್ರ ಮೇಲೆ ಭತ್ತ ಹಾಕ್ತೀವಿ. ಭತ್ತ ಹಾಕಿ ಮತ್ತೆ ಅದ್ರ ಮೇಲೆ ಎರೆಹುಳ ಗೊಬ್ಬರ ಹಾಕ್ತೀವಿ. ಅದು ಮುಚ್ಚುವಷ್ಟು ತೆಳುವಾಗಿ ಎರೆಹುಳ ಗೊಬ್ಬರ ಹಾಕಿ ಒಣ ಹುಲ್ಲನ್ನ ಮುಚ್ಚುತ್ತೀವಿ. ಮುಚ್ಚೋಕ್ಕಿಂತ ಮುಂಚೆ ಮೊಳಕೆ ಕಟ್ಟಿರ್ತೀವಿ ನಾವು. 2 ದಿನ ಮೊಳಕೆ ಕಟ್ಟಿ ಭತ್ತನ ಅದನ್ನು ಚಿಕ್ಕ ಚಿಕ್ಕ ಮೊಳಕೆ ಬಂದಾಗ ಹಾಕಿರ್ತೀವಿ. ಆಮೇಲೆ ಹುಲ್ಲನ್ನು ಮುಚ್ಚುತ್ತೀವಿ. ಒಂದು 7-8 ದಿನಕ್ಕೆ ಹುಲ್ಲನ್ನು ತೆಗಿತೀವಿ. ಆಮೇಲೆ ರೋಸ್ ಕೆನಲ್ಲಿ ನೀರು ಕೊಡ್ತೀವಿ, ಇಲ್ಲಾಂದ್ರೆ ಮೈಕ್ರೋ ಸ್ಪ್ರಿಂಕ್ಲರ್, ಮೈಕ್ರೋದಲ್ಲಿ ತೆಳುವಾಗಿ ನೀರು ಬೀಳೋಗಿ ದಪ್ಪ ಬಿದ್ದರೆ ಭತ್ತ ಆಚೆ ಈಚೆ ಹಾರೋಗುತ್ತೆ. ಒಂದು 20-22 ದಿನಕ್ಕೆ ಸಸಿ ರೆಡಿ ಆಗುತ್ತೆ. ರೆಡಿ ಆದಾಗ ಇನ್ನು ನಾವಲ್ಲಿ ಗದ್ದೆ ಹಸನ್ ಮಾಡಿ ಇಟ್ಕೊಂಡಿರ್ತೀವಿ. ನಾಟಿಗೆ 8 ದಿನ ಮುಂಚೆನೇ ಮಾಡ್ಕೊಂಡಿರ್ತೀವಿ, ನೀರು ಕಟ್ಟಿರ್ತೀವಿ. ಸ್ವಲ್ಪ ಗಟ್ಟಿ ಬೇಕು ಟ್ರಾನ್ಸ್ಪ್ಲಾಂಟರ್ ಹೋಗೋದಕ್ಕೆ, ಗಟ್ಟಿ ಇದ್ರೆ. ಇಲ್ಲಿ ಲೂಸ್ ಇದ್ರೆ ಸಸಿಗಳು ಬಿದ್ದೋಗೋ ಚಾನ್ಸಸ್ ಜಾಸ್ತಿ. ಮಣ್ಣು ಲೂಸ್ ಇದ್ರೆ ಟೈಟ್ ಆಗಿರ್ಬೇಕು, ಸ್ವಲ್ಪ ಟೈಟ್ ಇರುತ್ತೆ. ಕೈ ನಾಟಿಗಿಂತಲೂ ಸ್ವಲ್ಪ ಟೈಟ್ ಇರಬೇಕು. ಅದು ಅಲ್ಲಿಗೆ ಒಂದು ಪಿಕಪ್ ವೆಹಿಕಲ್ ತಗೊಂಡೋಗ್ತೀವಿ. 2 ಅಲ್ಲಿಂದ 500 ಒಂದೊಂದು ಸಲ ತಗೊಂಡೋಗ್ತೀವಿ. ಒಂದ್ ಕಡೆ ಒಂದ್ಸಲ, ಒಂದ್ ಕಡೆ ಒಂದ್ಸಲ ಟ್ರಾನ್ಸ್ಪ್ಲಾಂಟರ್ ಬರ್ತೀವಿ. ಪ್ರತಿ ಬದಿಗೂ ಒಂದು ಇಬ್ರು ಇಬ್ರು ಇರ್ತೀವಿ, ಆ ಸೈಡ್ ಒಂದು ಈ ಸೈಡ್ ಒಂದು ಕಡೆಗೆ ಇಟ್ಕೊಂಡ್ ಬಂದಿರ್ತೀವಿ. ನಮಗೆ ಒಂದು ಅಂದಾಜಿದೆ, ಒಂದು ಸಲ ಈ ಇಷ್ಟು ಉದ್ದ ಗದ್ದೆಗೆ ಇಷ್ಟು ಟ್ರೇ ಇದ್ಬೇಕಾಗುತ್ತೆ, ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಬರ್ಬೋದು ವಾಪಸ್ ತಗೊಂಡವನು ಅಂತ. ಹೆಚ್ಚು ಆಗುತ್ತೆ ಏನಾದ್ರೆ ಅದಕ್ಕೆ ಆಪ್ಷನ್ ಇರುತ್ತೆ, ಒಂದು 7-8 ಟ್ರೇನ ಅದನ್ನಲ್ಲಿ ಇಟ್ಕೋಬಹುದು ಮಿಷಿನಲ್ಲಿ. ನಾಟಿ ಮಾಡ್ಕೊಂಡು ಬರ್ತಾರೆ, ಒಟ್ಟು 3 ಜನ ಕೇಳುತ್ತೆ, ಒಬ್ಬ ಟ್ರಾನ್ಸ್ಪೋರ್ಟ್ ಡ್ರೈವರ್ ಒಬ್ರು, ಇಬ್ಬರು ಲೇಬರ್ ಸಸಿ ಮಾಡಿ ಸಸಿನ ಕೊಡೋದಕ್ಕೆ. ಎರಡು ದಿನದಲ್ಲಿ ಎರಡೂವರೆ ದಿನಕ್ಕೆ 10 ಎಕರೆ ಗದ್ದೆನ ಇದು ಮಾಡಿಸ್ತಾರೆ, 4.5 ಎಕರೆ ಒಂದು ದಿನಕ್ಕೆ ನಾಟಿ ಮಾಡ್ತಾರೆ. ನಾನು ಇತ್ತೀಚೆಗೆ ಏನು ಮಾಡಿದ್ದೀನಿ ಅಂದರೆ, ಗದ್ದೆಗಳು 2 ಎಕರೆ ಒಂದಿತ್ತು ತುಂಬ ದೊಡ್ಡದಿತ್ತು, ಅದನ್ನು 1 ಎಕರೆ ಪಕ್ಕದ ಗದ್ದೆನೂ ಜಾಯಿಂಟ್ ಮಾಡಿಬಿಟ್ಟಿದ್ದೀನಿ 3 ಎಕರೆ. ಇನ್ನು 3 ಗದ್ದೆ ಮಾಡೋಣ, 10 ಎಕರೆನ 3 ಗದ್ದೆ ಮಾಡಬೇಕು ಅಂತ ನನ್ನ ಐಡಿಯಾ. ಬದುಗಳು ಬರೋದು ಅಲ್ಲಿ ತೆವರು ಕಡಿಯೋದಕ್ಕೆ, ಅದಕ್ಕೆಲ್ಲ ಲೇಬರ್ ಬೆಳೀತೆ ನಾವು, ತೆವರು ಕಡಿಯೋದಕ್ಕೆಲ್ಲ ಜನಗಳನ್ನ ಬಳಸಲ್ಲ, ಪವರ್ ವೀಡ್ರಲ್ಲಿ ಹೊಡಿತೀವಿ, ಹುಲ್ಲೆಲ್ಲ ಪವರ್ ವೀಡ್ರಲ್ಲಿ ಹೊಡಿತೀವಿ, ಬಂದಂಗೆ ಹೊಡಿತಾನೆ ಇರ್ತೀವಿ, ಅದ ಅಲ್ಲೇ ಬಿದ್ದು ಬದುನಲ್ಲೇ ಸತ್ತೋಗುತ್ತೆ. ಈ ಕಂಬೈನ್ಡ್ ಹಾರ್ವೆಸ್ಟರ್ ಅನ್ನು ಕೂಡ ಬಳಕೆಯನ್ನು ಮಾಡ್ತಾ ಇದೆ. ಹೌದು, ಅದು ಅದರಿಂದ ಏನು ಅನುಕೂಲ ಆಗುತ್ತೆ? ಕಂಬೈನ್ಡ್ ಹಾರ್ವೆಸ್ಟರ್ ನಮಗೆ ಒಂದು ದಿನದಲ್ಲಿ, ನಾನು 10 ಎಕರೆ ಗದ್ದೆನ ಹತ್ತತ್ರ ಕೊಯ್ತಾರೆ. ಓಹೋ, 10 ಎಕರೆ. 10 ಎಕರೆನ ಒಂದು ದಿನದಲ್ಲಿ, ಬೆಳಗ್ಗೆ ಬಂದ್ರೆ ಸಂಜೆ ಅಷ್ಟೊತ್ತಿಗೆ ನನ್ನ ಆ ದಿನದ ಕೆಲಸ ಮುಗಿಯುತ್ತೆ. ಕೊಯ್ತಾರೆ, ಜೊತೆಗೆ ಬಡಿತಾರೆ. ನನಗೆ ನಾನು ಪ್ರೊಸೆಸ್ ಮಾಡಬೇಕು ಅಂತಂದ್ರೆ 1 ಎಕರೆಗೆ 15 ಜನ ಅಂದ್ರೆ 150 ಜನ ಬೇಕು. 5 ಜನನು ಒಂದ್ ಟೈಮಿಗೆ ಸಿಗಲ್ಲ, ಒಂದ್ ದಿನಕ್ಕೆ. ನಾನು ಎಲ್ಲಿಂದ ತರಬೇಕು, ಆ ಯೋಚನೆಗಳಿತ್ತು. ಹಾಗಾಗಿ ತಮಿಳ್ನಾಡು ಕಡೆಯಿಂದ ಆ ಟೈಮಲ್ಲಿ ಬರ್ತಾರೆ ಹೈರಿಂಗ್ಗೆ, ಇಲ್ಲ ಯಾರಾದರೂ, ಅದು ತುಂಬ ಬಂಡವಾಳ ಕೇಳುತ್ತೆ, 20-25 ಲಕ್ಷ ಆಗುತ್ತೆ, ರೈತರುಗಳೆಲ್ಲ ಇಟ್ಕೊಳ್ಳೋದು ಕಷ್ಟ. ಯಾರಾದರೂ ಒಂದು ಹೈರಿಂಗ್ ಸ್ಟೇಷನಲ್ಲಿ ಇದು ಮಾಡಿಕೊಂಡು ಸರ್ಕಾರ ಏನಾದರೂ ಯೋಚನೆ ಮಾಡಿ ಅದನ್ನ ಒಂದು ಹೋಬಳಿ ಮಟ್ಟದಲ್ಲಿ ಒಂದೊಂದು ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ರೈತರಿಗೆ. ಅದರಲ್ಲಿ ಕುಬೋಟಾನ ಇಂಜಿನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ನೋಡಿರಲ್ಲಿ ಒಂದು 2-3 ಇಂಜಿನ್ಗಳು ತುಂಬ ಚೆನ್ನಾಗಿದೆ. ಕೆಲವು ಹುಲ್ಲೆಲ್ಲ ಪುಡಿ ಮಾಡಾಕುತ್ತೆ, ಕೆಲವು ಸ್ವಲ್ಪ ಹುಲ್ಲು ಬಿಡೋ ಅಂತ ಹುಲ್ಲುನೂ ಉಳಿಸೋ ಥರದ್ದು ಮಿಷಿನ್ಗಳು ಬಂದಿದೆ ಹೊಸ ಹೊಸ ಟೆಕ್ನಾಲಜಿಲಿ, ಅದಿದ್ರೆ ತುಂಬ ಅನುಕೂಲ. ಅದನ್ನು ಟ್ಯಾಕ್ಟ್ರಿಗೆ ಡೈರೆಕ್ಟ್ ಲೋಡ್ ಮಾಡುತ್ತೆ, ಭತ್ತನ ತೆಗೆದು ಡೈರೆಕ್ಟ್ ಲೋಡ್ ಮಾಡುತ್ತೆ. ನಾನು ಮಾರ್ಕೆಟ್ ಮಾಡ್ಬೋದಾದ್ರೆ ಅಲ್ಲಿಂದಲೇ ಡೈರೆಕ್ಟ್ ಕೊಡ್ಬೋದು, ಯಾಕೆಂದ್ರೆ ಪೂರ್ತಿ ಒಣಗಿರುತ್ತೆ ಭತ್ತ, ಒಣಗಿಸಿರ್ತೀವಲ್ಲೇ ತೆನೆಲ್ಲೇ ಒಣಗಿರುತ್ತೆ, ಹಸಿ ಇದ್ರೆ ಸ್ವಲ್ಪ ಒಣಗಿಸಿ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಮನೆ ಹತ್ರ ತಂದು ಸ್ಟಾಕ್ ಹಾಕ್ತೀವಿ. ಅದು ಮುಗಿಸ್ಕೊಂಡು ಹೋಗುತ್ತೆ ಕೆಲಸ, ಒಂದು 4-5 ದಿನ ಬಿಟ್ಟು ಬೇಲರ್ ಅಂತ ಬರುತ್ತೆ ಹುಲ್ಲು ಕಟ್ಟೋದಕ್ಕೆ, ಒಂದು 20-24 ಕೆಜಿ ಅಷ್ಟು ವೆಯ್ಟ್ ಅಷ್ಟು ಒಂದು ರೋಲ್ ಮಾಡಿ ಪ್ರತಿ ಒಂದೇ ಒಂದು ಕಣೆ ಹುಲ್ಲು ಬಿಡಲ್ಲ, ಅದು ಕಟ್ಟುತ್ತೆ. ನಾವು ಮನುಷ್ಯರು ಮಾಡೋದಕ್ಕಿಂತಲೂ ತುಂಬ ಚೆನ್ನಾಗಿ ಹುಲ್ಲನ್ನು ವೇಸ್ಟ್ ಮಾಡೋದಲ್ಲೇ ಕಟ್ಟುತ್ತೆ. ಜನ ಹೇಳ್ತಾರೆ ಹುಲ್ಲು ವೇಸ್ಟ್ ಆಗುತ್ತೆ, ವೇಸ್ಟ್ ಆಗಿ ಎಲ್ಲೂ ವೇಸ್ಟ್ ಆಗಲ್ಲ ಸರ್, 100% ಹುಲ್ಲು ನಿಮಗೆ ಸಿಗುತ್ತೆ, ಅಂದರೆ ರೋಲ್ ಮಾಡಿ ಸಿಗುತ್ತೆ. ದನ ತಿನ್ನಲ್ಲ ಅದು ಆಯಿಲು ಅಂತ ಹೇಳ್ತಾರೆ, ನಮ್ಮ ದನಗಳೆಲ್ಲ ತುಂಬ ಚೆನ್ನಾಗಿ ತಿಂತಾ ಇದೆ. ಇವರು ಏನಕ್ಕೆ ಆ ಥರ ಈ ಕಂತೆ ಕಟ್ಟೋದು, ಅದೆಲ್ಲ ತುಂಬ ಲೇಬರ್ನ ಬೇಡ ಅಂತ ಕೆಲಸಗಳು, ತುಂಬ ರಿಸ್ಕು ಕೂಡ. ಇದರಿಂದ ನಮಗೆ ಭಾಳ ಅನುಕೂಲ ಆಗಿದೆ. ಭತ್ತ ಮೊದಲಿಂದಲೂ ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರೇಳಿ, ಮಾತನಾಡಿ. ಸಕಲೇಶ್ಪುರದಿಂದ ರಾಮಚಂದ್ರ ಮಾತಾಡಿ. ಸರ್, ನಾನು ಡಾಕ್ಯುಮೆಂಟ್ ರೈಟರ್, ಬಹುಶಃ ನೀವು ನನಗೆ ಗೊತ್ತಿರಬಹುದು ಅಂತ ಕಾಣುತ್ತೆ ಸರ್. ಮಾತಾಡಿ, ಮಾತಾಡಿ. ಫೋನ್ ಮಾಡಿದ್ದು, ನೀವು ನನ್ನ ಕಂಡಿದ್ದೀರಾ ಸಕಲೇಶ್ಪುರದಲ್ಲಿ, ಪತ್ರ ಬರಹಗಾರರು ನಾವು. ಡಾಕ್ಯುಮೆಂಟ್ ರೈಟರ್ ಅಂತ ಬಸ್ ಸ್ಟ್ಯಾಂಡ್ ಇವಾಗ ರಾಮಚಂದ್ರ ಅಂತ ಆಫೀಸ್ ಇದೆ. ಹೊಸ ಬಸ್ ಸ್ಟ್ಯಾಂಡ್ ಸರ್? ಹಳೆ ಬಸ್ ಸ್ಟ್ಯಾಂಡ್ ಸರ್? ಹಳೆ ಬಸ್ ಸ್ಟ್ಯಾಂಡ್. ಹಳೆ ಬಸ್ ಸ್ಟ್ಯಾಂಡ್ ಸರ್, ಆ ಜೈನ್ ಸೊಸೈಟಿ ಎದುರುಗಡೆ ಸರ್? ಹಾಸ್ಪಿಟಲ್ ರೋಡ್. ಕರೆಕ್ಟ್, ನೋಡಿದ್ದೀನಿ ಸರ್, ನೋಡಿರ್ತೀನಿ. ನೋಡಿದ್ದೀರಿ, ಕಂಗ್ರಾಚುಲೇಷನ್ ಹೇಳೋಣ ಅಂತ ಆಯ್ತು. ಥ್ಯಾಂಕ್ ಯು ಸರ್. ಅದಕ್ಕೋಸ್ಕರ ಹೇಳಿದೆ, ತಾವು ಹೈಲಿ ಕ್ವಾಲಿಫೈಡ್ ಅಂತ ರೇಡಿಯೋದಲ್ಲಿ ಗೊತ್ತಾಯ್ತು, ರೈತರ ಬಗ್ಗೆ ನೀವು ಮಾತಾಡಿದ್ದು ಕೇಳಿದೆ. ಸರಿ ಸರ್, ಕಾಲ್ ಟ್ರೈ ಮಾಡಿದೆ ಸುಮಾರು ಸಲ, ಸಿಕ್ಕಲಿಲ್ಲ, ಈಗ ಸಿಕ್ತು, ರೇಡಿಯೋ ಆಫ್ ಮಾಡಿದ್ದೀನಿ. ಸರಿ ಸರ್, ಅವ್ರ ಕೃಷಿ ಬಗ್ಗೆ ಕೇಳಂತದ್ದು ಏನಾದ್ರು ಇದೆಯಾ ರಾಮಚಂದ್ರ ಅವರು? ಈ ಬಗ್ಗೆ ಅಂದ್ರೆ ಈ ಸೋನಾ ಮಸರಿ ಭತ್ತ ಬೆಳೆಯಕ್ಕೆ ಏನಾದ್ರು ಗೈಡೆನ್ಸ್ ಕೊಡ್ತೀರಾ? ಸೋನಾ ಮಸರಿ ನಮ್ಮ ಭಾಗದಲ್ಲಿ ಬೆಳೀತಿಲ್ಲ ಸರ್, ಸಕಲೇಶ್ಪುರದಲ್ಲಿ. ನಾನು ಕೂಡ ಬಾಸ್ಮತಿ ಟ್ರೈ ಮಾಡಿದೀನಿ, ಗೋರಖ್ಪುರಿಂದ ತರಿಸಿದೀನಿ. ಸ್ವಲ್ಪ ಒಣ ಹವೆ ಬೇಕು, ಒಣ ಹವೆ ಅಂದ್ರೆ ಆಲೂರು ಭಾಗದಿಂದ ಮುಂದಕ್ಕೆ ಬೆಳಿಬಹುದು ಅನ್ಸುತ್ತೆ ನನ್ನ ಅನುಭವ. ಬಹುಶಃ ಇದು ಸಕಲೇಶ್ಪುರದಲ್ಲಿ ಕಷ್ಟ ಆಗುತ್ತೆ ಸರ್. ನೀವು ಮೆಕ್ಕಿ ಗದ್ದೆಗಳಲ್ಲಿ ಟ್ರೈ ಮಾಡಬಹುದು ಅಂದ್ರೆ, ಖುಷಿಯಿಂದ ಬೆಳ್ಕೊಳ್ಳೋದಾದ್ರೆ ಸಾಕು ನಿಮಗೆ, ನಾನೇ ಬೆಳ್ಕೊಳ್ತೀನಿ ಇಟ್ಕೊಳ್ತೀನಿ ಅನ್ನೋದಾದ್ರೆ, ಖುಷಿಯಿಂದ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೋಬಹುದು. ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅನ್ನೋದ್ರೆ ಮಾಡಕ್ ಹೋಗ್ಬಿಡಿ ಸರ್, ಅದು ಪ್ರಾಫಿಟ್ ಆಗೋದಿಲ್ಲ. ಪ್ರಾಫಿಟ್ ಆಗಲ್ಲ, ನೀವು ಮನೆಗೆ ಊಟಕ್ಕೆ ಬೆಳ್ಕೊಳ್ತೀನಿ ಅಂದ್ರೆ ಮಾಡ್ಕೊಳ್ಳಿ, ಊಟಕ್ಕೆ ಬೆಳ್ಕೊಳ್ಳೋಣ ಅಂತ. ಆಗುತ್ತೆ ಸರ್, ನಾನು ಬಾಸ್ಮತಿನೂ ಟ್ರೈ ಮಾಡಿದ್ದೀನಿ, ಒಳ್ಳೆ ಇಳುವರಿ ಏನು ಬಂದಿಲ್ಲ, ನನಗೇನು ತೊಂದರೆ ಆಗಿಲ್ಲ, ಸಾಧಾರಣ ಬಂದಿದೆ. ಒಂದ್ ಎಕರೆಯಲ್ಲಿ ನನಗೆ ಒಂದು 6-7 ಕ್ವಿಂಟಲ್ ಅಷ್ಟು ಬಂದಿದೆ ಸರ್. ಸಕಲೇಶ್ಪುರಕ್ಕೆ ಬಂದಾಗ ಬಸ್ ಸ್ಟ್ಯಾಂಡ್ ನಿಮ್ಮಾಗ ಬನ್ನಿ ಸರ್, ನಾನು ಖಂಡಿತ ಖಂಡಿತ ಖಂಡಿತ ಬರ್ತೀನಿ ಸರ್, ಖಂಡಿತ ಖಂಡಿತ. ವೈಟಿಂಗ್ ಫಾರ್ ಯು, ನಾವು ರೈತರ ಕೆಲಸನೇ ಮಾಡೋದು, ಪತ್ರಗಳೆಲ್ಲ ಮಾಡ್ತೀವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಧನ್ಯವಾದ ರಾಮಚಂದ್ರ ಅವರೇ ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದಗಳು ಸರ್ ನಿಮಗೂ. ಈಗ ಈ ಭತ್ತದಲ್ಲಿ ನೀವು ಯಂತ್ರೀಕರಣವನ್ನು ಸಂಪೂರ್ಣವಾಗಿ ಅಳವಡಿಕೆ ಮಾಡ್ಕೊಂಡಿದ್ದೀರಾ? 100% ಅಂತ ಹೇಳಬಹುದು. ಏನು ಅನುಕೂಲ ಆಗಿದೆ, ಆಮೇಲೆ ಎಷ್ಟು ಇದರಲ್ಲಿ ಉಳಿತಾಯ ಆಗ್ತದೆ ಮತ್ತು ಗಳಿಕೆ ಹೇಗಿದೆ? ನನಗೆ ಲೇಬರ್ ಕಾಸ್ಟ್ ಕಂಪೇರ್ ಮಾಡಿದರೆ ಸರ್, ನಾನು ಒಂದು 60% ಅಷ್ಟು ಉಳಿತಾಯ ಮಾಡಿದ್ದೀನಿ ಲೇಬರ್ ಕಂಪೇರ್ ಮಾಡಿದಾಗ. 60% 100% ಲೇಬರ್ ಕೊಡ್ತೀನಿ ಅಂತಂದ್ರೆ, 100 ರೂಪಾಯಿ ಕೊಡ್ತೀನಿ ಅಂದ್ರೆ ನನಗೆ ಈಗ 40% ಅಷ್ಟೇ ನಾನು ಮೆಕಾನೈಸೇಷನ್ ಹೋಗ್ತಾ ಇದ್ದೀನಿ, 60% ನಂಗೆ ಉಳಿತಾಯ 50-60% ಆಗುತ್ತೆ. ಸಮ್ ಟೈಮ್ ವೇರಿಯೇಷನ್ ಆಗಿರುತ್ತೆ, ಯಾಕಂದ್ರೆ ವೆಹಿಕಲ್ ಬರುವಾಗ ಡ್ಯಾಮೇಜ್ ಆಗೋದು ಇದಾಗೋದು ಅದೆಲ್ಲ ಲೆಕ್ಕ ಹಾಕಿ ಒಂದು 50-60% ಆಗೇ ಆಗಿರುತ್ತೆ. ಅಂತಂದ್ರೆ ನೀವು ಈಗ ಉಳುಮೆಯನ್ನು ಕೂಡ ಯಂತ್ರದಲ್ಲಿ ಮಾಡ್ತಾ ಇದ್ದೀರಾ, ನಂದೇ ಟ್ರ್ಯಾಕ್ಟರ್ ಇದೆ ಚಿಕ್ಕದು, ನಾಟಿಯನ್ನು ಕೂಡ ಅದರಲ್ಲೇ ಮಾಡಿಸ್ತಾ ಇದ್ದೀರಾ, ಕಳೆ ತೆಗೆಯುವಂತದ್ದು ಕೂಡ ಯಂತ್ರದಲ್ಲೇ ಮಾಡ್ತಾ ಇರುವಂತದ್ದು, ಮತ್ತೆ ಕೊಯ್ಲು ಕಟಾವು ಕೂಡ ಯಂತ್ರದಲ್ಲೇ ಮಾಡ್ತಾ ಇರತಕ್ಕಂಥದ್ದು. ಹೀಗೆ ಯಂತ್ರಗಳನ್ನ ಬಳಕೆಯನ್ನ ಮಾಡಿ ಭತ್ತ ಬೆಳೆಯುವುದು ಲಾಭದಾಯಕವಾ? ಖಂಡಿತ ಲಾಭದಾಯಕ ಸರ್. ನಾವು ಮ್ಯಾನುವಲಿ ನಾಟಿ ಮಾಡಿದಾಗ ನಾವು ಇಳುವರಿನ ಕಂಪೇರ್ ಮಾಡಿದಾಗ ನಮ್ಮ ತಾಲೂಕು ಓವರ್ ಆಲ್ ಇಳುವರಿ ಇರೋದು 15-16 ಕ್ವಿಂಟಲ್ ತೋರಿಸ್ತಾ ಇದೆ ಹೈ ಈಲ್ಡ್ ಭತ್ತಗಳು, ಬಟ್ ನನಗೆ 22-25 ಕ್ವಿಂಟಲ್ ವರೆಗೆ ಭತ್ತ ಬರ್ತಾ ಇದೆ. ಕನೆಕ್ಷನ್ಗೆ ಹೋದಾಗ ಇದರಲ್ಲೂ ಬಂದಿದೆ ಕೆಲವು ಬೆರಳೆಣಿಕೆ ರೈತರ ಹತ್ರ ಬಂದಿದೆ, 20-21 ಮೇಲೇನು ಹೋಗಿದ್ದಾರೆ ಬೆರಳೆಣಿಕೆ ರೈತರು ಮಾತ್ರ, ಯಾವ್ದೋ ಒಂದ್ ವರ್ಷದಲ್ಲಿ. ಪ್ರತಿ ವರ್ಷದಲ್ಲಿ ನಾವು ಪ್ರತಿ ವರ್ಷನೂ ಅದನ್ನ ಅಚೀವ್ ಮಾಡ್ತಾ ಇದೀವಿ ಸರ್. 20 ಮೇಲೆ ಹೋಗಿದ್ವಿ, 28 ವರೆಗೂ ಹೋಗಿದ್ವಿ ಕೆಲವು ವರ್ಷ. ಈಗ ಇನ್ನೊಂದು ವಿಷಯ ಹೇಳಿದ್ರೆ ನೀವು ಮಾತಾಡ್ತಾ, ಸಂಪೂರ್ಣವಾಗಿ ನಾನು ಸಾವಯವದಲ್ಲಿ ಭತ್ತವನ್ನು ಬೆಳಿತೀನಿ ಅಂತ ಹೇಳ್ಬೋದು, ಇದು ಮತ್ತೆ ಅತ್ಯಂತ ಹೆಚ್ಚು ಇಳುವರಿಯೂ ಕೂಡ ನಿಮಗೆ ಸಿಗ್ತಾ ಇರ ಅಂತ ಸಾಧ್ಯವಾ? ಇದು ಖಂಡಿತ ಸಾಧ್ಯ ಸರ್. ಒಂದು ರಾಸಾಯನಿಕ ಬಳಸದೇ ಇಲ್ವಾ? ಒಂದು ಚೂರು ಯಾವುದು ಹಾಕಲ್ಲ ಸರ್. ಏನಿದೆ ಅದರಲ್ಲೇ ನಾವು ಅಂದ್ರೆ ಡಯಂಚ ಸೆಣಬು ಹಸಿರೆಲ್ಲ ಗೊಬ್ಬರಗಳು ಮತ್ತೆ ದನಗಳು ಕುರಿಗಳು ಅಂದ್ರೆ ನಾವು. ಹಲೋ, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ನನ್ನ ಹೆಸರು ಜಯಂತಿ ವಿರಾಜ್ ಅಂತ. ಮಾತಾಡಿ ಜಯಂತಿ, ಯಾವೂರಿಂದ? ಸೀಕನಹಳ್ಳಿ ಬೇಲೂರು ತಾಲೂಕು. ನಮಸ್ತೆ ಮೇಡಮ್, ಮಾತಾಡಿ. ಸರಿ, ಭತ್ತದ ಬೆಳೆ ಬಗ್ಗೆ ನಾನು ಇವಾಗ ರೇಡಿಯೋ ಆನ್ ಮಾಡಿದೀನಿ, ವಿಷಯ ಬರ್ತಾ ಇತ್ತು. ಮಾತಾಡಿ ಮೇಡಮ್. ಇವಾಗ ಭತ್ತ ಬೆಳೆ ಬೆಳೆಯೋದಿಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆ ಯಾಕೆ ಯಾಕೆ ಅಂದ್ರೆ, ಈಗ ನೀವು ಅದೇ ಹೇಳ್ತಾ ಇದ್ರಿ, ಮಿಷನರಿಗಳನ್ನೆಲ್ಲ ಯೂಸ್ ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ, ಲಾಸ್ ಆಗಲ್ಲ ಅಂತ. ಇಲ್ಲ ಸರ್, ನನ್ಗನ್ಸುತ್ತೆ, ನಾನ್ ಕೃಷಿ ನಾನು ಟೀಚರ್ ಆಕ್ಚುಲಿ, ಪ್ರೈವೇಟ್ ಶಾಲೆ ಕೆಲಸ ಮಾಡ್ತೀನಿ, ಗೌರ್ಮೆಂಟ್ ಅಪಾಯಿಂಟ್ ಆಗಿ ನನ್ನ ಹಳ್ಳಿ ಹೆಣ್ಮಗ್ಳು. ಸಿಇಟಿ ಸೆಲೆಕ್ಷನ್ ಆದ್ರೂ ಕೂಡ ಸಿಂಧುತ್ವ ಸಿಗ್ಲಿಲ್ಲ, ಯಾವ್ದೋ ಸರ್ಟಿಫಿಕೇಟ್ ವೇರಿಯೇಷನ್ ಇದೆ ಅಂತ. ನಾನು ಪ್ರೈವೇಟ್ ಅಲ್ಲಿ ಕೆಲಸ ಮಾಡೋದ್ ಜೊತೆಗೆ ಕೃಷಿನ ಡಿಪೆಂಡಿಂಗ್ ಅಪಾನ್ ಕೃಷಿ ಸರ್. ನನಗೆ ಏನ್ ಸಪೋರ್ಟ್ ಬೇಕು ಅಂತ ಅನ್ಕೊಳ್ತೀನಿ ಅಂದ್ರೆ, ಕೃಷಿ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಭತ್ತ ಬೆಳೆದಿರುವಂತಹ ರೈತರು ಏನು ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ತಾರೆ, ನಮ್ಗೆ ಮಾದರಿಯಾಗಿ ನೋಡ್ಬೇಕು ಸರ್ ನಾವು ಕಣ್ಣಿಂದ. ಒಂದು, ಎರಡನೇದು ನಮ್ಗೆ ಬೀಜದ ಬೆಳೆ ಭತ್ತದ ಬೀಜದ ಒಂದು ಚೆನ್ನಾಗಿ ಗುಣಮಟ್ಟದ ಭತ್ತ ಸಿಗಲ್ಲ, ಈ ಸರಿ ಲಾಸ್ ಆಗಿದೆ ನಮ್ಗೆ. ಭತ್ತ ಏನ್ ಚೀಲ ಕೊಡುವಾಗನೆ ಎರಡ್ ಚೀಲ, ಒಂದ್ ಚೀಲ ಒಂದ್ ಭತ್ತ, ಒಂದ್ ಚೀಲ ಒಂದ್ ಭತ್ತ. ಹೇಗ್ ಭತ್ತ ನಾಟಿ ಮಾಡಿದ್ಮೇಲೆ ಹೇಗಾಗಿತ್ತು ಅಂದ್ರೆ, ಕರ್ನಾಟಕ ಮ್ಯಾಪ್ ಅಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬಣ್ಣ ಹಚ್ತೀವಲ್ಲ, ಆ ರೀತಿ ಆಗಿತ್ತು. ಅದನ್ನ ಯಾರ ಹತ್ರ ಕೇಳ್ಕೊಳಕ್ ಆಗಲ್ಲ, ಬೆಳೆ ಬಂದ್ಮೇಲೆ ಗೊತ್ತಾಗಿದ್ದು. ಒಂದು, ಎರಡನೇದು ಚಿಕ್ಕ ಚಿಕ್ಕ ಗದ್ದೆಗಳಿರುತ್ತೆ ಸರ್, ಆ ಗದ್ದೆಗಳಿಗೆ ಮಿಷನರಿ ಯೂಸ್ ಮಾಡಕ್ ಆಗಲ್ಲ, ಅದನ್ನ ಲೆವೆಲ್ ಮಾಡ್ಸಕ್ಕೂ ಆಗಲ್ಲ. ಇಂತ ಪೊಸಿಷನ್ ಅಲ್ಲಿ ಮ್ಯಾನುವಲ್ ಟ್ರಾನ್ಸ್ಪ್ಲಾಂಟ್ ಅಂತ ಇದೆ, ಕೈಯಿಂದಲೂ ಮಾಡಬಹುದು, ಮೂರ್ ಸಲ ನಾಟಿ ಮಾಡುತ್ತೆ. ನಾವು ಅದ್ ಮಾಡಿದ್ದೀವಿ, ಒಬ್ಬರೇ ಮಾಡಬಹುದು, ಒಬ್ಬರು ಲೇಬರ್ ನ ಬೇಡುತ್ತೆ, ನೀವು ಅದನ್ನ ಟ್ರೈ ಮಾಡಬಹುದು. ಚಿಕ್ಕ ಗದ್ದೆಗಳಿದ್ರೆ ನಾವು ಮಾಡಿದ್ವಿ ಸರ್, ನಾವು ಲೋಕನಾಥ್ ಬೆಳೆ ಹಾಕಿದ್ವಿ, ವೀಡರ್ ಅಲ್ಲಿ ಹೊಡೆಯೋದಿಕ್ಕೆ ಅಂತ ಹೇಳ್ಬಿಟ್ಟು ಲೈನ್ ಎಲ್ಲ ಹಾಕಿ ಮಾಡುವಂತದನ್ನ. ಅದ್ರಲ್ಲೂ ತುಂಬಾ ಕಳೆ ಬರುತ್ತೆ. ಇದು ಹೇಗಿದೆ ಅಂದ್ರೆ ಜಪಾನ್ ಸಿಸ್ಟಮ್ ಗದ್ದೆ ಇದಾಗಿದೆ ಸರ್ ನಮ್ದು, ಹೀಗೆ ಹೀಗೆ ಸ್ವಲ್ಪ ಬೆಂಡ್ ಬೆಂಡ್ ಆಗಿರುತ್ತೆ, ಜಾಗ ಅಗಲ ಇರೋದಿಲ್ಲ, ತುಂಬಾ ಬದ ಎತ್ತರ ಇದೆ. ಅದನ್ನ ಬದನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇದು. ಆಮೇಲೆ ಇಲ್ಲಿ ಮತ್ತೆ ಹಾವುಗಳ ಕಟ್ಟ ನೀರ್ ನಿಂತ್ಕೊಳ್ಳೋದಿಲ್ಲ. ನನ್ನ ಅನ್ಸಿಕೆ, ನಾನ್ ತುಂಬಾ ಟೈಮ್ ಇಂದ ಒಂದ್ ಸರ್ಕಾರದ ಜೊತೆ ಬೇಡಿಕೆ ಮತ್ತೆ ಕೃಷಿ ಇಲಾಖೆಗೆ ಯಾಕೆ ಸರ್ಕಾರವನ್ನ ಮಾತಾಡಿ ಸರ್ಕಾರದ ಜೊತೆ ಕಮಿಟ್ಮೆಂಟ್ ಆಗ್ಬಿಟ್ಟು, ನಿಜವಾಗ್ಲೂ ಭತ್ತದ ಬೆಳೆ ಅದು ಆಹಾರ ಧಾನ್ಯ ಸರ್, ಅದನ್ನ ಬೆಳೆಯೋದಕ್ಕೆ ನಮ್ಗೆ ಏನು ನರೇಗಾ ಯೋಜನೆಯಲ್ಲಿ ಕಾಫಿ ಮೆಣಸಿನ ಬೆಳೆಯೋದಕ್ಕೆ ಧನ ಸಹಾಯ ಸಿಗುತ್ತೆ, ಅದ್ ಬೇಕು ಸರ್. ಒಳ್ಳೆ ಕ್ವಶನ್ ಕೇಳಿದ್ರಿ ಮೇಡಮ್. ಜಯಂತಿ ಅವರ, ಈಗ ಏನು ಅಂತ ಅಂದ್ರೆ, ಯಂತ್ರಗಳನ್ನ ಬಹಳ ಸುಲಭವಾಗಿ ಅಳವಡಿಕೆ ಮಾಡ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ನೀವು ಹೇಳಿದಾಗೆ ಹೆಚ್ಚು ಸಣ್ಣ ಸಣ್ಣ ಹಿಡುವಳಿ ಇರುತ್ತೆ, ಅದರಲ್ಲೂ ಕೂಡ ಈ ಮಲೆನಾಡು ಭಾಗದಲ್ಲಿ ಒರೆ ಕೊರೆ ಇರೋಂಥದ್ದು, ಚಿಕ್ಕ ಚಿಕ್ಕ ಗದ್ದೆಗಳು ಇರೋದು ಕೂಡ, ಹೌದು ಹೌದು, ಈ ತರದ್ದೆಲ್ಲ ಇರುತ್ತೆ. ಈಗ ಅದ್ರ ಬಗ್ಗೆ ಒಂದಷ್ಟು ಜಾಗೃತಿ ಮೂಡ್ಲಿ ಅಂತ ಹೇಳಿ ನಾವು ಇವತ್ತು ಆನಂದ್ ಅವರನ್ನ ಕರೆಸಿ ಮಾತನಾಡಿದ್ದು. ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಆನಂದ್ ಸರ್ ಅವರು, ಅವರು ಓನ್ ಆಗಿ ಗೌರ್ಮೆಂಟ್ ಅಪಾಯಿಂಟ್ ಆಗಿರುವಂತ ಅಧಿಕಾರಿಯ? ಇಲ್ಲ ಇಲ್ಲ, ಅವರೊಬ್ರು ಕೃಷಿಕರವರು. ಕೃಷಿಕರು ಅವರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅವ್ರ ನಂಬರ್ ಅನ್ನ ನಾವು ಈಗ ಕಾರ್ಯಕ್ರಮದ ಕಡೆಯಲ್ಲಿ ಕೊಡ್ತೀವಿ, ಸಮಯ ಮೀರ್ತಾ ಇದೆ, ನೀವು ಅವ್ರ ಜೊತೆ ನೇರವಾಗಿ ಮಾತಾಡಬಹುದು. ಮಾತಾಡಿ ಅವ್ರ ಜೊತೆಗೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಆನಂದ್, ಅಂತಿಮವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಈ ಯಂತ್ರಗಳ ಅಳವಡಿಕೆಗೆ ಸಂಬಂಧಪಟ್ಟಂಗೆ? ನಮ್ಮ ರೈತರು ಎಲ್ಲಿ ಸಾಧ್ಯತೆ ಇದೆ ಅಲ್ಲೆಲ್ಲ ಯಂತ್ರಗಳನ್ನ ಬಳಸೋದ್ರಿಂದ ಕೃಷಿನ ಉಳಿಸ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಉದ್ದೇಶ ಕೂಡ, ಅನಿಸಿಕೆ. ನಿಮ್ಮ ಫೋನ್ ನಂಬರ್ ಒಂದ್ಸರಿ ಹೇಳಿ. 9148668880. ಇನ್ನೊಮ್ಮೆ ಹೇಳಿ. 9148668880. ನೀವಂತೂ ಸಂತೋಷವಾಗಿದ್ದೀರಾ.